Okay. ಆಕಾಶವಾಣಿ ಮಂಗಳೂರು ಕಿಸಾನ್ ವಾಣಿ ಇನ್ನು ಸ್ವಲ್ಪ ಹೊತ್ತಿನಲ್ಲಿ. ರೈತ ಬಾಂಧವರೇ, ಕಾಫಿ, ಅಡಿಕೆ, ಮಾವು, ದಾಳಿಂಬೆ, ದ್ರಾಕ್ಷಿ ಬೆಳೆಗಳಲ್ಲಿ ಎರಡು ತಿಂಗಳಿಗೊಮ್ಮೆ ನ್ಯಾನೋ ಯೂರಿಯಾ, ನ್ಯಾನೋ ಡಿಎಪಿ ಸಿಂಪಡಿಸಬೇಕು. ಹೂ ಬಿಡುವ ಮುನ್ನ ಮತ್ತು ಕಾಯಿ ಕಟ್ಟಿದ ನಂತರ ತಪ್ಪದೆ ನ್ಯಾನೋ ಡಿಎಪಿ ಸಿಂಪಡಿಸಿ. ನನಗೆ ಮಹಿಳೆಯರ ಸಂಘಟನೆಯಲ್ಲಿ ಅತಿ ಹೆಚ್ಚಿನ ನಂಬಿಕೆ ಇದೆ. ಅವರು ಮನದಟ್ಟು ಮಾಡಿಕೊಂಡರೆ ಸಮಾಜದ ಸ್ಥಿತಿಯನ್ನು ಉತ್ತಮಪಡಿಸುವುದಕ್ಕೆ ಏನೆಲ್ಲಾ ಮಾಡಬಲ್ಲರು ಎಂಬುದು ನನಗೆ ಗೊತ್ತು. ಕೆಡುಕುಗಳನ್ನು ಅಳಿಸಿ ಹಾಕುವುದರಲ್ಲಿ ಅವರು ಅತಿಶಯವಾದ ಸೇವೆಯನ್ನು ಮಾಡಿದ್ದಾರೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಕಟಣೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಬೆಂಗಳೂರು. ಸುಕ್ಷೇತ್ರ ಗುರುಪುರದಲ್ಲಿ ದೇಶದಲ್ಲೇ ಅತಿ ಎತ್ತರವಾದ ಶ್ರೀ ಗುರು ಮಹಾಕಾಲೇಶ್ವರನ ಏಕಶಿಲಾಮೂರ್ತಿಯು ನಿರ್ಮಾಣಗೊಂಡಿದ್ದು ಮೇ 15, 16 ಹಾಗೂ 17ರಂದು ಬ್ರಹ್ಮಕಲಶೋತ್ಸವವು ನಡೆಯಲಿದೆ. ಮೇ 15ರಂದು ಬೆಳಿಗ್ಗೆ ವೇದೋಕ್ತ ವಿಧಿವಿಧಾನಗಳೊಂದಿಗೆ ಶುದ್ಧಿ ಪ್ರಕ್ರಿಯಾದಿ ಪೂಜೆ ಆರಂಭಗೊಳ್ಳಲಿದ್ದು ಮೇ 16ರಂದು ಸಂಜೆ 4 ಗಂಟೆಯಿಂದ ಪಂಚಕಲ್ಯಾಣಯುಕ್ತ ಬ್ರಹ್ಮಕಲಶಾಭಿಷೇಕ ನಡೆಯಲಿರುವುದು. ಸಹಸ್ರ ಕಲಶಗಳ ಅಭಿಷೇಕದಲ್ಲಿ ಜಾತಿ ಲಿಂಗ ಭೇದವಿಲ್ಲದೆ ಭಕ್ತರಿಗೆ ಸ್ವಯಂ ಅಭಿಷೇಕ ಮಾಡುವ ಅವಕಾಶವಿದೆ. ನಿರಂತರ ಅನ್ನಸಂತರ್ಪಣೆ, ಭಜನೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿದ್ದು ಭಕ್ತ ಜನ ಸರ್ವರಿಗೂ ಆತ್ಮೀಯ ಸ್ವಾಗತ. ಶುಭ ಕೋರುವವರು ಸ್ವಾತಿ ಸ್ಟಾರ್ಸ್ ಐಕಾನ್ ಬೇಕರಿ, ಪೈ ಬಿಲ್ಡಿಂಗ್, ಕಟಪಾಡಿ. ಗ್ರಾಹಕರ ಸೇವೆಯೇ ನಮ್ಮ ಮೊದಲ ಆದ್ಯತೆ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನಮ್ಮ ಎಲ್ಲ ರೈತ ಮಿತ್ರರಿಗೆ ಆತ್ಮೀಯ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ಅಣಬೆ ಕೃಷಿಯ ಮೌಲ್ಯವರ್ಧನೆ ಈ ಕುರಿತು ತುಷಾರ ಪೊಳಲಿ ಅವರೊಂದಿಗೆ ಸಂದರ್ಶನ, ನಂತರ ಭಾವಗೀತೆಗಳನ್ನು ಕೇಳುವಿರಿ. ಇದೀಗ ಕೇಳಿ ಅಣಬೆ ಕೃಷಿಯ ಮೌಲ್ಯವರ್ಧನೆ ಈ ಕುರಿತು ತುಷಾರ ಪೊಳಲಿ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ಸೂರ್ಯನಾರಾಯಣ ಭಟ್ ಪಿಎಸ್, ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಪೊಳಲಿಯ ತುಷಾರ ಅವರು. ಇತ್ತೀಚಿನ ದಿನಗಳಲ್ಲಿ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸ್ ಅಥವಾ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ನಾವು ಕೇಳ್ತಾ ಇದ್ದೇವೆ. ಎಲ್ಲ ರೀತಿಯ ಕೃಷಿಯಲ್ಲಿ ಉತ್ಪನ್ನಗಳಲ್ಲಿ ಕೂಡ ಮೌಲ್ಯವರ್ಧನೆಯನ್ನು ಮಾಡ್ತಾ ಇರುವುದನ್ನು ನೋಡಿದ್ದೇವೆ. ಯಾಕಂತ ಹೇಳಿದರೆ ಅದೇ ಮುಂದೆ ಸೇಲ್ ಆಗುವಂಥದ್ದು ಅಥವಾ ವ್ಯಾಪಾರ ಆಗುವಂಥದ್ದು. ಇಂಥ ಸಂದರ್ಭದಲ್ಲಿ ಇವತ್ತು ನಾವು ತುಷಾರ ಅವರ ಜೊತೆ ಮಾತನಾಡುವ ವಿಷಯ ಅಂತ ಹೇಳಿದರೆ ಮಶ್ರೂಮ್ ಕಲ್ಟಿವೇಷನ್ನಲ್ಲಿ ಮೌಲ್ಯವರ್ಧನೆ ಅಥವಾ ಅಣಬೆಯ ಬೇಸಾಯದಲ್ಲಿ ಅಣಬೆಯಲ್ಲಿ ಮೌಲ್ಯವರ್ಧನೆ ಅಂತ. ಅವರು ಈ ಅಣಬೆಯನ್ನು ಬೆಳೆಸಿ ಅದರ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಮಾರಾಟ ಮಾಡುವಂಥ ಒಬ್ಬರು ಮಹಿಳೆ. ನಮಸ್ಕಾರ ತುಷಾರ ಅವರೇ. ನಮಸ್ಕಾರ ಸರ್. ಈ ಅಣಬೆಯನ್ನು ಬೆಳೆಸುವ ಒಂದು ಕೆಲಸ ನೀವು ಪ್ರಾರಂಭ ಮಾಡಿದ್ದು ಯಾವಾಗ? ಇದು 5 ವರ್ಷದಿಂದ ನಾನು ಅಣಬೆ ಬೆಳೀತಾ ಇದ್ದೇನೆ. ಅದು ಕೂಡ ನನ್ನ ಅಮ್ಮ ಟ್ರೈನಿಂಗ್ ತಗೊಂಡು ಮನೆಗೆ ಬಂದು ನನಗೆ ಹೇಳಿಕೊಟ್ಟಿದ್ದಾರೆ. ನಾವು ಮಾಡಿದ್ದೇವೆ ಅಂದರೆ ನನ್ನ ಮಗು ಸಣ್ಣದಿದ್ದ, ಹಾಗಾಗಿ ನನಗೆ ಟ್ರೈನಿಂಗ್ ಅಟೆಂಡ್ ಮಾಡಲಿಕ್ಕೆ ಆಗಲಿಲ್ಲ. ನನ್ನ ಅಮ್ಮ ಟ್ರೈನಿಂಗ್ ತಗೊಂಡು ಬಂದು ನನಗೆ ಹೇಳಿಕೊಟ್ಟಿದ್ದಾರೆ. ಮತ್ತು ನಾವು ಮನೆಗೆ ಸ್ವಲ್ಪ ಮಕ್ಕಳಿಗೆ ಸ್ವಲ್ಪ ಪೌಷ್ಟಿಕ ಆಹಾರ ಇರಬೇಕಂತ ಹೇಳಿ ಸ್ಟಾರ್ಟ್ ಮಾಡಿದ ಫಸ್ಟ್ ಈ ಕೆಲಸ ಇದು. ಈಗ ಕಮರ್ಷಿಯಲ್ ಆಗಿ ಮಾಡ್ತಾ ಇದ್ದೆ. ಈಗ ಈ ಅಣಬೆಯನ್ನೇ ಈ ಥರ ಮಾಡುವಂತ ನಿಮಗೆ ಏನಾದರೂ ಕಂಡದ್ದಕ್ಕೆ ಏನಾದರೂ ಕಾರಣ ಉಂಟಾ? ಅಂದರೆ ಈಗ ತರಕಾರಿ ಆಗಲಿ, ನಾವು ಮಾರ್ಕೆಟಿಂದ ತಗೊಳ್ಳುವಂತಹ ಫ್ರೂಟ್ಸ್ ಏನು ಆಗಲಿ ಕೂಡ ಎಲ್ಲದರಲ್ಲಿ ರಾಸಾಯನಿಕ ಇದ್ದೇ ಇದೆ, ಅದು ನಮ್ಗೆ ಗೊತ್ತೇ ಇದೆ. ಎಲ್ಲದಕ್ಕೆ ಕಲರ್ ಹಾಕ್ತಾರೆ, ಮತ್ತು ಅದೇ ಈಗ ಫ್ರೆಶ್ ತಾಜಾ ಕಾಣಲಿಕ್ಕೆ ಏನೆಲ್ಲ ಮಾಡ್ತಾರೆ. ಅದರಲ್ಲಿ ಈಗ ಮಕ್ಕಳಿಗೆ ಏನಾದರೂ ರಾಸಾಯನಿಕ ಇಲ್ಲದೆ, ಯಾವುದೇ ಕಲಬೆರಕೆ ಇಲ್ಲದೆ ಮಕ್ಕಳಿಗೆ ಒಂದು ಪೌಷ್ಟಿಕ ಆಹಾರ ಇರಲಿ ಅಂತ ಬೇಕು ಅನ್ನುವ ಉದ್ದೇಶದಿಂದ ನಾವು ಮನೆಯಲ್ಲಿ ಸ್ವಲ್ಪ ಮಾಡಿ ಟ್ರಯಲ್ ಆಗಿ ನೋಡಿದ್ದೇವೆ. ಈ ಅಣಬೆ ಮೊದಲಿನ ಕಾಲದಲ್ಲೆಲ್ಲ ಈ ಮಳೆಗಾಲದಲ್ಲಿ ಸಿಗ್ತಿದ್ದ ಒಂದು ಸಂಗತಿ. ಹೌದೌದು. ಆ ಅಣಬೆಗೂ ನೀವು ಈಗ ಬೆಳೆಸುವ ಅಣಬೆಗೆ ಏನಾದರೂ ವ್ಯತ್ಯಾಸ ಉಂಟಾ? ಇದೆ ಸರ್. ಏನು ವ್ಯತ್ಯಾಸ ಕಾಣ್ತೀರಿ? ಈಗ ಮಳೆಗಾಲದಲ್ಲಿ ಬೆಳೆಯುವ ಅಣಬೆ ಎಲ್ಲವನ್ನು ನಾವು ತಿನ್ನುವಂಥದ್ದಲ್ಲ, ಎಲ್ಲವೂ ಎಡಿಬಲ್ ಅಲ್ಲ. ಕೆಲವು ಹೊರಗೆ ಈಗ ಗ್ರೌಂಡಲ್ಲಿ ಆದ ಅಣಬೆ ತಿಂದು ನಾವೇ ಅಡ್ಮಿಟ್ ಆದ ಸಂದರ್ಭಗಳಿದೆ. ಹಾಗೆ ನಾನು ಬೆಳೆದ ಅಣಬೆ ರುಚಿಯಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಸೇಮ್ ಬರ್ತದೆ ಮತ್ತು ಧೈರ್ಯವಾಗಿ ತಿನ್ಬಹುದು. ಅಂದ್ರೆ ಅದು ಎಲ್ಲವೂ ಕೂಡ ವಿಷಯುಕ್ತ ಅಲ್ಲ ಯಾವುದು ಕೂಡ ಅದರಲ್ಲಿ? ಇಲ್ಲ ಇಲ್ಲ, ಇದರಲ್ಲಿ ನಾವು ಬೆಳೆದ ಅಣಬೆಯಲ್ಲಿ ವಿಷ ಅಂತ ಹೇಳಲಿಕ್ಕೆ ಬರುದಿಲ್ಲ. ಎಲ್ಲವೂ ಈಗ ನಾವು ಹೇಗೆ ತರಕಾರಿಯನ್ನು ಬೆಳೆದು ನಾವು ಉಪಯೋಗಿಸ್ತೇವೆ ಹಾಗೆಯೇ ಉಪಯೋಗಿಸಬಹುದು. ಈಗ ಅಣಬೆಯನ್ನ ಬೆಳೆಸಲಿಕ್ಕೆ ನಿಮ್ಮ ಅಮ್ಮ ಹೇಳ್ಕೊಟ್ಟದ್ದು, ಅಣಬೆಯನ್ನ ಬೆಳೆಸುವುದು ಹೇಗೆ? ಈಗ ಅದಕ್ಕೆ ಒಂದು ಕ್ರಮ ಇದೆ ಸರ್, ಅದರದೇ ಆದ ಪ್ರೊಸೆಸ್ ಇದೆ. ಈಗ ನಾವು ಹುಲ್ಲು, ಒಣ ಹುಲ್ಲು ತಕೊಂಡು ಒಳ್ಳೆ ಕ್ವಾಲಿಟಿದ ಆಗಿರ್ಬೇಕು. ಅದೆಲ್ಲ ಒಂದೊಂದು ನಮ್ಮ ಅನುಭವಕ್ಕೆ ಇಳಿದ ಮೇಲೆ ಗೊತ್ತಾದ ವಿಷಯಗಳು. ಎಲ್ಲಿ ಟ್ರೈನಿಂಗ್ ಅಲ್ಲಿ ಕೂಡ ನಮ್ಗೆ ಅದೆಲ್ಲ ಹೇಳಿಕೊಡುದಿಲ್ಲ ನಿಜವಾಗಿ. ಒಂದು ಒಳ್ಳೆ ಕ್ವಾಲಿಟಿಯ ಹುಲ್ಲನ್ನು ತಕೊಂಡು 4-5 ಇಂಚಿನವರೆಗೆ ಕಟ್ ಮಾಡಿ ಅದನ್ನು ಒಂದು ರಾತ್ರಿ ನೆನೆ ಹಾಕ್ತೇವೆ. ಮಿನಿಮಮ್ 1-4 ಗಂಟೆ ಆದ್ರೂ ಅದನ್ನು ನೀರಿನಲ್ಲಿ ನೆನೆಸಿಡ್ಬೇಕು. ಮತ್ತೆ ಅದನ್ನು ಮರುದಿನ ತೆಗೆದು ಅದನ್ನು ಸ್ಟೀಮ್ ಮಾಡಿ, ಸ್ಟೀಮ್ ಇಲ್ಲದ್ರೆ ಕುದಿಸಿ, ಅದರಲ್ಲಿರುವ ಬೇರೆ ಬ್ಯಾಕ್ಟೀರಿಯಾಗಳೆಲ್ಲ ಸಾಯ್ಬೇಕು ಅಲ್ಲಿಯವರೆಗೆ. ಅದನ್ನು ಸ್ಟೀಮ್ ಮಾಡ್ಬೇಕು. ಆದ ಮೇಲೆ ಅದನ್ನು ತಣಿಸಿ ನಾವು ಪ್ಲಾಸ್ಟಿಕ್ ಕವರ್ ನಲ್ಲಿ ಬೀಜದ ಒಟ್ಟಿಗೆ ಅದನ್ನು ನಮ್ಮ ಕಟ್ ಮಾಡಿದಂತಹ ಹುಲ್ಲನ್ನು ತುಂಬಿಸಿ ಕಟ್ಟಿ ಅದಕ್ಕೆ ಸ್ವಲ್ಪ ಜೀವ, ಅದೊಂದು ಜೀವಿ ಅಲ್ಲ ಶಿಲೀಂಧ್ರ ಅಂದ್ರೆ ಮಶ್ರೂಮ್, ಅದಕ್ಕೋಸ್ಕರ ಗಾಳಿ ಹೋಗುವಾಗೆ ಸಣ್ಣ ಸಣ್ಣ ರಂಧ್ರಗಳನ್ನು ಮಾಡಿ ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ಕಟ್ಟಿ ನಾವು ನೇತು ಹಾಕ್ತೇವೆ. ಈಗ ಮೊದಲಿಗೆ ನೀವು ಹೇಳಿದ್ರಿ ಈ ಏನು ಒಣ ಹುಲ್ಲನ್ನ ನೀವು ಬೇಯಿಸಬೇಕು ಅಥವಾ ಅದನ್ನ ಏನು ಸ್ಟೀಮ್ ಅಲ್ಲಿ ಇದು ಮಾಡಬೇಕು, ಅದರಲ್ಲಿರುವ ಏನು ಬ್ಯಾಕ್ಟೀರಿಯಾಗಳೆಲ್ಲ ಸಾಯ್ಬೇಕು ಅಂತ. ಸುಮಾರು ಎಷ್ಟು ಹೊತ್ತು ಬೇಯಬೇಕಾಗ್ತದೆ ಅದು? ಈಗ ಸ್ಟೀಮಿನಲ್ಲಿ ಆದ್ರೆ ಅದು ಸೆಕೆ ಬರ್ಲಿಕ್ಕೆ ಸ್ಟಾರ್ಟ್ ಆಗಿ 1 ಗಂಟೆ ಆದ್ರೂ ನಾವು ಇಡ್ಬೇಕು. ಈ ಕುದಿಯುವಾಗ ಬೇಗ ಅದು ಬ್ಯಾಕ್ಟೀರಿಯಾಗಳೆಲ್ಲ ಸಾಯ್ತದಲ್ಲ, ಅದು 1.25 ಗಂಟೆ ಇಟ್ಟಿದ್ದೇವೆ. ಈಗ ಅದಕ್ಕೆ ಹರಡ್ಲಿಕ್ಕೆ ನೀವು ಪ್ಲಾಸ್ಟಿಕ್ ಅನ್ನು ಉಪಯೋಗಿಸ್ತೀರಿ ಅಂತ ಹೇಳಿದ್ರಿ. ಈ ಪ್ಲಾಸ್ಟಿಕ್ ಅನ್ನ ಕಟ್ ಮಾಡಿಕೊಂಡು ಉಪಯೋಗ ಮಾಡಬೇಕು ಹೇಗೆ? ಅದು ಹರಡ್ಲಿಕ್ಕೆ ಅಲ್ಲ ಸರ್, ಅದನ್ನು ತುಂಬಿಸ್ಲಿಕ್ಕೆ. ತುಂಬಿಸ್ಲಿಕ್ಕೆ ಅದೇ ಪ್ಲಾಸ್ಟಿಕ್ ಕವರ್ ಇರ್ತದಲ್ಲ ಸರ್, ನಾನೀಗ ಮನೆಯಲ್ಲಿ ಯೂಸ್ ಮಾಡುವಂತ ಕವರ್ 16x10 16x10 ಇದ್ದು ಕವರ್ ಅಲ್ಲಿ ನಾವು ತುಂಬಿಸ್ತೇವೆ. ಏನು ಒಣ ಹುಲ್ಲನ್ನು? ಒಣ ಹುಲ್ಲು. ಆಮೇಲೆ ನೀವು ಹೇಳಿದ್ರಿ ಅದಕ್ಕೆ ಅಣಬೆಯ ಬೀಜವನ್ನು ಬಿತ್ತಬೇಕು. ಈ ಬೀಜ ಎಲ್ಲಿ ಸಿಗ್ತದೆ ನಿಮಗೆ? ಬೀಜ ಸುಮಾರು ಕಡೆ ಸಿಗ್ತದೆ ಸರ್, ಈಗ ಮೈಸೂರು, ಕಲಬುರಗಿ, ಕೊಯಮತ್ತೂರು, ನಾನಂದ್ರೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಕ್ವಾಲಿಟಿದ ಸಿಗ್ತದೆ ಸರ್. ಈಗ ಒಂದೇ ಕ್ವಾಲಿಟಿದ ಎಲ್ಲ ಕಡೆ ಸಿಗ್ತದೆ ಅಂತ ಹೇಳಲಿಕ್ಕೆ ಬರುದಿಲ್ಲ. ಒಂದು ಸಲ ಒಳ್ಳೆ ಕ್ವಾಲಿಟಿ ಬಂದು ಸೆಕೆಂಡ್ ಟೈಮ್ ಅವರು ಕ್ವಾಲಿಟಿ ಇಲ್ಲದು ಕೆಲವು ಕಳಿಸಿದ್ದು ಉಂಟು ನನಗೆ. ಹಾಗಾಗಿ ನಾನು ಎಲ್ಲ ಕಡೆದು ಟ್ರೈ ಮಾಡಿದ್ದೇನೆ, ಎಲ್ಲಿದೆ ಒಳ್ಳೆದಿದೆ ಅದೆಲ್ಲ. ಈಗ ಹೆಚ್ಚಾಗಿ ನಾನು ಮೈಸೂರು ಮತ್ತು ಕಲಬುರಗಿಯಿಂದ ತರಿಸ್ತಾ ಇದ್ದೇನೆ. ಅದನ್ನು ನೀವು ಆರ್ಡರ್ ಕೊಟ್ಟೆ ಅವರು ಕಳಿಸ್ತಾರೆ? ಹೌದೌದು, ನಾವು ಆರ್ಡರ್ ಕೊಟ್ಟು ಅವರಿಗೆ ಫಸ್ಟ್ಗೆ ಕ್ಯಾಶ್ ಹಾಕಬೇಕು, ಆದಮೇಲೆ ಅವರು VRL ಅಲ್ಲಿ ಕಳಿಸ್ತಾರೆ. ಈಗ ಅದು ನಿಮಗೆ ಬರ್ತದೆ, ಬಂದ ಮೇಲೆ ನೀವು ಬಿತ್ತಲಿಕ್ಕೆ ಪ್ರಾರಂಭ ಮಾಡ್ತೀರಿ. ಈಗ ಸುಮಾರು ಈಗ ಎಷ್ಟು ಬೀಜ ಬೇಕಾಗ್ತದೆ, ಎಷ್ಟು ಅಣಬೆ ಬೆಳೆಸಲಿ? ಈಗ ಅಳದ ಲೆಕ್ಕದಲ್ಲಿ ನಾವು 1 ಕೆಜಿ ಬೀಜದಲ್ಲಿ 4 ಕೆಜಿಯಷ್ಟು ಮಶ್ರೂಮ್ ಅನ್ನು ನಾವು ತೆಗಿಬೇಕು. ಯಾವುದೇ ಹಾಳಾಗದೆ ನಾವು ಅದ್ ತುಂಬಿಸಿ ಇಡ್ತೇವಲ್ಲ, ಅದಕ್ಕೆ ಬೆಡ್ ಅಂತ ಹೇಳ್ತೇವೆ. ಅದು ಫುಲ್ ವೈಟ್ ಆಗಬೇಕು. ವೈಟ್ ಆಗದೆ ಬೇರೆ ಏನಾದರೂ ಬೇರೆ ಇನ್ಫೆಕ್ಷನ್ ಆಗಿ ಅದರಲ್ಲಿ ಕಪ್ಪು ಕಪ್ಪು ಏನಾದರೂ ಮಾರ್ಕ್ ಎಲ್ಲ ಆಗಿ ಅದು ಹಾಳಾದರೆ ಅಷ್ಟು ತೆಗಿಲಿಕ್ಕೆ ಆಗೋದಿಲ್ಲ. ಲೆಕ್ಕದಲ್ಲಿ ನಾವು 1 ಬೀಜದಲ್ಲಿ 4 ಕೆಜಿಯಷ್ಟು ಮಶ್ರೂಮ್ ನಾವು ತೆಗಿಬೇಕು. ಅದಕ್ಕಿಂತ ಜಾಸ್ತಿ ಬಂದರೂ ಬರ್ತದೆ ಕೆಲವು ಸಲ, ಒಳ್ಳೆ ಬಂದರೆ. ಅದೇ ಒಂದು ಸೆಕೆ, ಈಗ ಜಾಸ್ತಿ ಸೆಕೆ ಆದರೆ ಈ ನಾನೀಗ ಬೆಳೆಯುವ ಮಶ್ರೂಮ್ ಓಯಿಸ್ಟರ್ ಮಾತ್ರ, ಆ ಮಿಲ್ಕಿ ಬೆಳೆಯುತ್ತಾ ಇಲ್ಲ ನಾನೀಗ. ಎಷ್ಟು ಜಾತಿಯ ಮಶ್ರೂಮ್? ಮಶ್ರೂಮ್ ನಮ್ಮ ಈ ವೆದರಿಗೆ ಓಯಿಸ್ಟರ್ ಅಲ್ಲೇ 1-4 ಜಾತಿಯ ಮಶ್ರೂಮ್ ಇದೆ ಸರ್. ಮತ್ತೆ ಅದಲ್ಲದೆ ಸೆಕೆಯಲ್ಲಿ ಬೆಳೆಯುವಂತ ಮಿಲ್ಕಿ ಅಂತ ಹೇಳಿ ಒಂದು ಜಾತಿಯ ಮಶ್ರೂಮ್ ಇದೆ. ಅದು ನಮ್ಮ ಸೆಕೆ ಈಗ 32 above ಹೋಗ್ತದಲ್ಲ, ಆ ಟೈಮ್ ಅಲ್ಲಿ ನಾವು ಅದನ್ನು ಬೆಳಿಬಹುದು. ಬಾಕಿ ಟೈಮ್ ಅಲ್ಲಿ ಓಯಿಸ್ಟರ್ ಅಂದ್ರೆ ಈ ಚಿಪ್ಪು ಅಣಬೆ ಅಂತ ಹೇಳ್ತೇವೆ, ಅದರಲ್ಲೇ 2-3 ವೆರೈಟಿ ಇದೆ. ಪಿಂಕ್ ಇದೆ, ಮತ್ತೆ ಸಾಜರ್ ಕಾಜು ಅಂತ ಹೇಳ್ತೇವೆ ಅದು ಇದೆ, ಮತ್ತೆ ಫ್ಲೋರಿಡಾ ಅಂತ ಹೇಳ್ತೇವೆ, ಹೆಚ್ಚು ಅಂತ ಹೇಳ್ತೇವೆ. ಹಾಗೆ 4 ವೆರೈಟಿಗಳು ಈ ಇದರಲ್ಲಿ ನಮ್ಮ ಈ ಮಳೆಗಾಲದವರೆಗೆ 30 ಡಿಗ್ರಿ ಒಳಗೆ ನಾವು ಅದನ್ನು ಬೆಳಿಬಹುದು. ಅದರಲ್ಲಿ ನೋಡುವಾಗ ಏನಾದ್ರೂ ವ್ಯತ್ಯಾಸ ಕಂಡದ ಇದೆ ಸರ್? ಏನು ವ್ಯತ್ಯಾಸ ಹೇಳ್ತೀರಿ? ಈಗ ನಾವು ಹೆಚ್ಚು ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ಅಗಾಲಾಗಿ ನಾವು ನಾರ್ಮಲ್ ಆಗಿ ನಮ್ಗೆ ಮಳೆಗಾಲದಲ್ಲಿ ಸಿಗ್ತದಲ್ಲ, ನಮ್ಮ ಬೈಹುಲಲ್ಲೆಲ್ಲ ಸಿಗ್ತದೆ, ಅಂತದೇ ಸಿಗ್ತದೆ. ಮತ್ತೆ ಪಿಂಕ್ ಅಂತ ಹೇಳಿದ್ರೆ ಸಣ್ಣ ಸಣ್ಣ ಎಲೆಗಳಾಗಿ ಬರ್ತದೆ, ಅದಕ್ಕೆ ದಂಟು ಇರುದಿಲ್ಲ ಅಲ್ಲಿ, ಅದು ಬೆಡ್ ಅಲ್ಲಿ ಫುಲ್ ಮಲ್ಲಿಗೆ ಆಗಿ ಅರಳ್ತದೆ, ಸ್ವಲ್ಪ ಕಲರ್ ಲೈಟ್ ಪಿಂಕ್ ಆಗಿ ಬರ್ತದೆ, ನೋಡ್ಲಿಕ್ಕೆ ಬಾರಿ ಚಂದ, ಆದ್ರೆ ಅದು ಬೇಗ ಬಾಡಿ ಹೋಗ್ತದೆ. ಹಾಗೆ ಫ್ಲೋರಿಡಾ ಕೂಡ ಹಾಗೆ, ಸ್ವಲ್ಪ ಸಾಫ್ಟ್, ತುಂಬಾ ಸಾಫ್ಟ್, ತುಂಬಾ ಟೈನಿ, ಅದು ಬೇಗ ಅದು ಮಧ್ಯಾಹ್ನದೊಳಗೆ ನಾವು ಅದನ್ನು ಮಾರ್ಕೆಟ್ ಅಲ್ಲಿ ಮುಗಿಸಿಬಿಡ್ಬೇಕು, ಅಷ್ಟು ಸಾಫ್ಟ್ ಅದು. ಫ್ಲೋರಿಡಾ ಅಂತ ಹೇಳಿದ್ರೆ, ಮತ್ತೊಂದು ಸಾಜರ್ ಕಾಜು ಹೇಳಿದ್ರೆ ಅದು ಸ್ವಲ್ಪ ಸ್ಟ್ರಾಂಗ್ ಇದೆ, ಆ ಹೆಚ್ಚುಗಿಂತ ತುಂಬಾ ರುಚಿ. ಆದ್ರೆ ಹೆಚ್ಚು ಅಷ್ಟು ತುಂಬಾ ದೊಡ್ಡ ದೊಡ್ಡ ಅಂದ್ರೆ ವೆಯ್ಟ್ ಬರುದಿಲ್ಲ ಅಂತ. ನೀವು ಸಾಮಾನ್ಯ ಬೆಳೆಸುವಂತದ್ದು ಯಾವುದು? ನಾನು ಹೆಚ್ಚು ಬೆಳಿತೇನೆ ಸರ್, ಪಿಂಕ್ ಬೆಳಿತೇನೆ ಮತ್ತು ಫ್ಲೋರಿಡಾ ಬಾರಿ ಕಡಿಮೆ, ಇದೆರಡು ಜಾಸ್ತಿ ಬೆಳಿತೇನೆ, ಪಿಂಕ್ ಮತ್ತು ಹೆಚ್ಚು ಬೆಳಿತೇನೆ. ಈಗ ಇದರ ಮತ್ತೆ ಅದರ ಕೃಷಿಯ ಬಗ್ಗೆ ಬರುವುದಿದ್ರೆ, ಈಗ ನೀವು ಅದನ್ನ ಬೈ ಹುಲ್ಲನ್ನು ಒಂದು ಪ್ಲಾಸ್ಟಿಕ್ ಇದರಲ್ಲಿ ಹಾಕಿ ನೀವು ಅದಕ್ಕೆ ಏನು ಅಣಬೆಯ ಒಂದು ಕೆ ಜಿಯನ್ನು ಬೀಜಗಳನ್ನು ತಂದು ಹಾಕಿದ್ರಿ, ನಂತರ ಏನ್ ಮಾಡಬೇಕು? ನಂತರ ಒಂದು 20 ದಿನಗಳವರೆಗೆ ಅದನ್ನು ಮುಟ್ಟುವ ಹಾಗೆ ಇಲ್ಲ, ಅಂದ್ರೆ ಆ ಕೋಣೆ ಬಂದ್ ಕೋಣೆಯಲ್ಲೇ ನಾವು ಮಾಡುವಂಥದ್ದು. ನಾವು ಹೊರಗಡೆ ಎಲ್ಲ ಈಗ ಗಾರ್ಡನ್ ಎಲ್ಲ ಹೇಗೆ ಮಾಡ್ತೇವೆ, ಹೋಗಿ ಹೂವಿನ ಗಿಡ ಹೇಗೆ ಬೆಳಿತೇವೆ ಹಾಗೆಲ್ಲ ಬೆಳಿಲಿಕ್ಕಿಲ್ಲ. ಇದನ್ನು ತುಂಬಾ ಹೈಜೀನ್ ಆಗಿ ಒಂದು ಕೋಣೆ ಒಳಗೆ ನಾವು ಅಂದ್ರೆ ನಮ್ಮ ಮನೆಯಲ್ಲಿ ಒಂದು ಸೊಳ್ಳೆ ಕೂಡ ಒಳಗೆ ಬರದಾಗೆ ನೆಟ್ ಎಲ್ಲ ಹಾಕಿದ್ದೇವೆ. ಒಂದು ಯಾವುದು ಒಳಗೆ ಬರದಾಗೆ, ಒಂದು ಸಲ ನುಸಿ ಅದರೊಳಗೆ ಸೇರಿದ್ರೆ ನಮಗೆ ಮತ್ತೆ ಅದನ್ನು ಹೊರಗೆ ತೆಗೆದು ಕಷ್ಟ ಆಗ್ತದೆ. ಅದಕ್ಕಾಗಿ ಜಾಗ್ರತೆ ಮಾಡ್ಬೇಕಾಗ್ತದೆ. ಕೆಳಗೆಲ್ಲ ಕ್ಲೀನ್ ಮಾಡ್ಬೋದು, ಆದ್ರೆ ಪದೇ ಪದೇ ರೂಮಿನೊಳಗೆ ಹೋಗುದು ಬರುದು ಹಾಗೆಲ್ಲ ಮಾಡಬಾರ್ದು. ರೂಮಿನೊಳಗೆ 20 ದಿನದವರೆಗೆ ಅದನ್ನು ಮುಟ್ಟುವಾಗೆಲ್ಲ, ಮತ್ತೆ ಅದರಲ್ಲಿ ನಾವು ಎಲ್ಲಿ ಹೋಲ್ ಕೊಟ್ಟಿರ್ತೇವಲ್ಲ ಅಲ್ಲಿ ಮಣಿಗಳ ಹಾಗೆ ಸಣ್ಣ ಸಣ್ಣ ಮುಗ್ಗು ಬರ್ತದೆ. ಆ ಟೈಮಲ್ಲಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಓಪನ್ ಕೊಡ್ಬೇಕು, ಒಂದು ಬ್ಲೇಡ್ ಅಲ್ಲಿ ಚಂದ ಮಾಡಿ ವಾಶ್ ಮಾಡಿ, ಇದೆಲ್ಲ ಡೆಟಾಲ್ ಅಲ್ಲಿ ವಾಶ್ ಮಾಡಿ ಬ್ಲೇಡ್ ಅಲ್ಲಿ ಅಲ್ಲಿ ಓಪನ್ ಕೊಟ್ಟರೆ, ನಾವು ಎಲ್ಲಿ ಓಪನ್ ಕೊಟ್ಟಿದ್ದೇವೆ ಅಲ್ಲಿ ಮಶ್ರೂಮ್ ಮೊಳಕೆ ಅಂದ್ರೆ ಮುಗ್ಗು ಬಂದು ಅರಳಿಕೆ ಶುರು ಆಗ್ತದೆ. ಈಗ ನೀವು ಹೇಳಿದ್ರಿ 10x16 ಒಂದು ಪ್ಲಾಸ್ಟಿಕ್ ನ ತೊಟ್ಟೆಯಲ್ಲಿ ನೀವು ಮಾಡಿ, ಈ 10x16 ತೊಟ್ಟೆಯಲ್ಲಿ ಸುಮಾರು ಎಷ್ಟು ಕಡೆ ನೀವು ಹೋಲ್ ಮಾಡ್ತೀರಿ ಮತ್ತೆ ಎಷ್ಟು ಮಶ್ರೂಮ್ಗಳು ಬರ್ತವೆ? ಈಗ 1 kg ಬೀಜವನ್ನು ಅಂತ ಪ್ಲಾಸ್ಟಿಕ್ 10 ಬ್ಯಾಗ್ ಮಾಡ್ತೇನೆ. 1 kg ಬೀಜದಲ್ಲಿ 10 ಬ್ಯಾಗ್ ರೆಡಿ ಮಾಡ್ತೇವೆ ನಾವು. ಅದರಲ್ಲಿ ಈಗ ಅದೇ 1 kg ಫಸ್ಟ್ಗೆ ಒಂದು ವಾರ ಸರ್ ಒಳ್ಳೆ ಅರಳ್ತದೆ, ಸ್ವಲ್ಪ ಸ್ವಲ್ಪ ಮತ್ತೆ ಒಂದು ವಾರದ ನಂತರ ಕಡಿಮೆ ಆಗ್ತಾ ಬರ್ತದೆ. 2-3 ದಿನದಲ್ಲಿ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಬರ್ತದೆ. ಅದೇ ಒಂದೇ ಬೆಡ್ಡನ್ನು ಆದ್ರೂ ಕೂಡ ಆ ಬೆಡ್ಡನ್ನು 3 ತಿಂಗಳವರೆಗೆ ನಾವು ಬಿಸಾಡಬಾರ್ದು. ಕೆಲವರು ಏನ್ ಮಾಡ್ತಾರೆ, ಕೆಲ ತುಂಬಾ ಕಡೆ ಹಾಗೆ ಆಗಿದೆ. ಈಗ ಟ್ರೈನಿಂಗ್ ಕೊಟ್ಟು ಹೋಗ್ತೇವೆ ನಾವು, ಟ್ರೈನಿಂಗ್ ಕರೀತಾರೆ ಸರ್ ನನ್ನ, ಹಾಗೆ ಟ್ರೈನಿಂಗ್ ಕೊಟ್ಟು ಹೋದ ಮೇಲೆ ಅವರಿಂದ ಒಂದು ಸಲ ಅರಳಿತಾ ಮತ್ತೆ ಅದರಲ್ಲಿ ಮುಗ್ಗು ಕಾಣ್ಲಿಲ್ವಾ ತೆಗೆದು ಬಿಸಾಡಿ ಹಾಕ್ತದೆ. ಹಾಗೆ ಮಾಡಬಾರ್ದು. ಯಾಕೆ? ಯಾಕೆಂದ್ರೆ ಪುನಃ ಅದರಲ್ಲಿ ಬರ್ತದೆ ಮುಗ್ಗು. ಅದಕ್ಕೆ ಡೈಲಿ ಒಂದು ಸಲ ನಾವು ಓಪನ್ ಕೊಟ್ಟ ಮೇಲೆ ಒಳಗೆ ಅದು ಹುಲ್ಲು ಒಣಗ್ತಾ ಬರ್ತದೆ, ಅದರಲ್ಲಿ ಮಾಯಿಶ್ಚರ್ ಇರುವುದಿಲ್ಲ. ಒಂದು ಸಲ ನಾವು ಪ್ಲಾಸ್ಟಿಕ್ ಓಪನ್ ಮಾಡಿದ ಮೇಲೆ ಮಾಯಿಶ್ಚರ್ ಒಣಗ್ತದೆ. ಅದಕ್ಕೆ ಡೈಲಿ ಒಂದು ಸಲ, ಈಗ ನಮ್ಮ ಮಳೆಗಾಲದಲ್ಲಿ ಒಂದು ಸಲ ಸಾಕಾಗ್ತದೆ, ಬಾಕಿ ದಿನ ಸೆಕೆ ಉಂಟು ಸ್ವಲ್ಪ ಆ ಕೋಣೆಯಲ್ಲಿ ಸ್ವಲ್ಪ ಹೀಟ್ ಉಂಟು ಅಂತ ಆದ್ರೆ ದಿನಕ್ಕೆ 2 ಬಾರಿ ಅದಕ್ಕೆ ನೀರಲ್ಲಿ ಸ್ಪ್ರೇ ಕೊಡ್ಬೇಕು. ಆಗ ಅದರಲ್ಲಿ ಪುನಃ ಅದು ಒದ್ದೆ ಆಗ್ತದಲ್ಲ, ಪುನಃ ಮುಗ್ಗು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈ 20 ದಿವಸದ ಪೀರಿಯಡ್ ಹೇಳಿದ್ರಲ್ಲ ನೀವು, ಆ ಟೈಮಲ್ಲಿ ಪ್ರತಿ ದಿವಸವೂ ಒಂದು ಸಲ ನೀರು ಕೊಡಬೇಕಾಗ್ತದೆ? ಇಲ್ಲ ಇಲ್ಲ, ಆ ಟೈಮಲ್ಲಿ ಓಪನ್ ಕೊಡದವರೆಗೆ ಅದನ್ನು ಮುಟ್ಟುವಾಗಿಲ್ಲ. ಏನು ಕೊಡಬೇಕಾಗಿಲ್ಲ. ಆಮೇಲೆ ನೀವು ನೀರು ಕೊಡಬೇಕು, ಆಮೇಲೆ ಅದನ್ನು ನೋಡ್ಕೊಳ್ಬೇಕಾಗ್ತದೆ. ನೀವು ಮುಗ್ಗು ಬಂತ ಮರುದಿನವೇ ಅದನ್ನು ಮುಗ್ಗು ಎಲ್ಲ ಅರಳಿದನ್ನು ತೆಗಿಬೇಕಾಗ್ತದೆ, ಮತ್ತೆ ಅದನ್ನು ಅಲ್ಲಿಯೇ ಬಿಡಬಾರ್ದು. ಒಂದು ಸಲ ಅರಳಿದ್ರೆ ಫುಲ್ ಅದು ಸೈಡ್ ಎಲ್ಲ ಓಪನ್ ಆಗಿಬಿಟ್ರೆ ಅದ್ರ ಚಂದ ಹೋಗ್ತದೆ. ಅದು ಚಂದ ಇರುವಾಗಲೇ ಅದನ್ನು ತೆಗೆದು ಒಂದು ಪ್ಯಾಕಿಂಗ್ ಎಲ್ಲ ಮಾಡಿ ಒಳ್ಳೆ ಬ್ರ್ಯಾಂಡಿಂಗ್ ಎಲ್ಲ ಮಾಡಿ ಮಾರ್ಕೆಟಿಗೆ ಅವತ್ತೇ ಕೊಡಬೇಕು. ಸರಿ, ಈಗ ಪ್ಯಾಕಿಂಗ್ ಮತ್ತು ಬ್ರ್ಯಾಂಡಿಂಗ್ ಬಗ್ಗೆ ನೀವು ಈಗ ಒಂದು ಶಬ್ದ ಹೇಳಿದ್ರಿ. ಹೌದು. ಇದನ್ನ ಪ್ಯಾಕಿಂಗ್ ಮಾಡ್ಲಿಕ್ಕೆ ಏನಾದ್ರೂ ಕೂಡ ನಾವು ಕೇರ್ ತಗೊಳ್ಬೇಕಾಗ್ತದೋ? ಹೌದು ಸರ್. ಹೇಗೆ? ನಾನೀಗ ನನ್ನ ಅನುಭವ ಹೇಳ್ತಾ ಇದ್ದೇನೆ. ನಮ್ಮ ಹತ್ತಿರದಲ್ಲಿ ಆದ್ರೆ ಪಾಲಿಥಿನ್ ಕವರ್ ಅಲ್ಲಿ ಸ್ಟಿಕ್ಕರ್ ಹಾಕಿ ಸಣ್ಣ ಸಣ್ಣ ಒಂದು ಲೈನ್ ಅಲ್ಲಿ ಹೋಲ್ ಮಾಡಿ ಅದಲ್ಲಿ ಹಾಗೆ ಕೊಡ್ತೇನೆ. ದೂರ ದೂರ ನಾನು ಬಸ್ಸಲ್ಲೆಲ್ಲ ಹಾಕುವಾಗ ಕಳಿಸುವಾಗ ಅದು ಪ್ಲಾಸ್ಟಿಕ್ ಕವರ್ ಅಲ್ಲಿ ಹಾಕಿದ್ರೆ ಅದು ಉಡಿ ಆಗ್ತದೆ. ಅದಕ್ಕಾಗಿ ಬಾಕ್ಸ್ ಪನ್ನೆಟ್ ಬಾಕ್ಸ್ ಅಂತ ಹೇಳಿ ನಮ್ಮ ಇದು ಸ್ಟ್ರಾಬೆರೀಸ್ ಎಲ್ಲ ಬರ್ತದೆ ಅಲ್ಲ, ಸ್ಟ್ರಾಬೆರೀಸ್ ಮತ್ತೆ ಈ ರಾಂಬುಟನ್ ಎಲ್ಲ ಹಾಕ್ತಾರೆ ಅಂತ ಬಾಕ್ಸ್ ಅಲ್ಲಿ ಅದನ್ನು ಹಾಕಿ ಚಂದ ಮಾಡಿ ಪ್ಯಾಕ್ ಮಾಡಿ ಕೊಡ್ತೇನೆ ಸರ್. ಅದಾದ್ರೆ ಸ್ವಲ್ಪ ಗಟ್ಟಿ, ಅದು ಗಟ್ಟಿ ಇರ್ತದೆ. ನಾವು ಮೇಲೆ ಮೇಲೆ ಅದರ ಮೇಲೆ ಇಟ್ಟರೆ ಸಹ ಒಂದು 10-15 ಪ್ಯಾಕೆಟ್ ಒಟ್ಟಿಗೆ ಮೇಲೆ ಇಟ್ಟು ನಾನೊಂದು ಬಾಕ್ಸ್ ಅಲ್ಲಿ ಹಾಕಿದ್ರೆ ಸಹ ಅದು ಅಲ್ಲಿವರೆಗೆ ಆರಾಮವಾಗಿ ತಲುಪ್ತದೆ. ಈಗ ಒಂದು ಬಾಕ್ಸ್ ಅಲ್ಲಿ ಒಂದು ನೀವೀಗ ಹೇಳಿದ್ರಿ ಬಾಕ್ಸ್ ಅಲ್ಲಿ ಎಷ್ಟು ಮಶ್ರೂಮ್ ಅನ್ನು ನೀವು ಹಾಕಿ? 150 grams ಸರ್. ಅದು ಕೆಜಿ ಲೆಕ್ಕದಲ್ಲಿ? ಹೌದು, ಅದೇ ಒಂದು ಬಾಕ್ಸ್ ಒಂದು ಪ್ಯಾಕೆಟ್ 150 grams ಇದೆ. ಒಂದು ಪ್ಯಾಕೆಟ್ ನಾನು ಮಾರುವಂತ ಮಾರ್ಕೆಟ್ ಪ್ರೈಸ್ 60 rupees. ಸೊ ಅದು ಆ ರೇಟ್ ಅಲ್ಲಿ ಹೋಗ್ತದೆ. ಹೌದು. ಈಗ ಪ್ಯಾಕಿಂಗ್ ಬಗ್ಗೆ ಮತ್ತು ಇದ್ರ ಬಗ್ಗೆ ಹೇಳಿದ್ರೆ, ಮಾರ್ಕೆಟಿಂಗ್ ಬಗ್ಗೆ ಬರುದಿದ್ರೆ ಎಷ್ಟು ದಿವಸ ಇದನ್ನ ಇಡಬಹುದು? ಇದರ ಶೆಲ್ಫ್ ಲೈಫ್ ಅಂತ ನಾವು ಒಂದು ಹೇಳ್ತೇವೆ, ಎಷ್ಟು ದಿವಸ ಇಡಬಹುದು? ಮತ್ತೆ ಫ್ರಿಡ್ಜ್ ಅಲ್ಲಿ ಇಟ್ಟರೆ ಏನಾದ್ರೂ ಉಪಕಾರ ಉಂಟಾ? ಎರಡೇ ದಿನ ಸರ್, ಎರಡೇ ದಿನ ಇಡ್ಬಹುದು. ಫ್ರಿಡ್ಜ್ ಅಲ್ಲಿ ಇಟ್ಟರೆ, ಫ್ರಿಡ್ಜ್ ಅಲ್ಲಿ ಇಟ್ಟು 2 ದಿನ ಬೇಕಿದ್ರೆ ಯೂಸ್ ಮಾಡ್ಕೊಳ್ಬಹುದು. 2 ದಿನ ಆದ ಮೇಲೆ ಏನಾಗುದಿಲ್ಲ, ಸ್ವಲ್ಪ ಸೈಡ್ ಅಲ್ಲಿ ನೀರ್ ಎಳ್ದಾಗೆ ಆಗ್ತದೆ. ಒಂದು ವಾರ ಆಚೆ ಅಷ್ಟು ಇಟ್ಟರೆ ನೀವು ಅದೇ ಒಂದು ಸಪೋಸ್ ಅದರಲ್ಲಿ ನೋಳಿ ಟೈಪ್ ಏನಾದರೂ ಬಂದರೆ ಮತ್ತೆ ಅದನ್ನು ಉಪಯೋಗಿಸಬಾರ್ದು, ಅದು ಫುಡ್ ಪಾಯ್ಸನ್ ಆಗುವಂತಹ ಚಾನ್ಸಸ್ ಇರ್ತದೆ. ಹಾಗಾಗಿ ಎರಡು ದಿನದಲ್ಲಿ ಅದರ ರುಚಿ ಕೂಡ ಇರ್ತದೆ, ಎರಡು ದಿನದಲ್ಲಿ ಉಪಯೋಗಿಸಿದ್ದು ಒಳ್ಳೆಯದು ಅಂತ ಹೇಳ್ತೇನೆ. 20 ದಿವಸ ಮತ್ತೆ ಆಮೇಲೆ ಮೊಳಕೆ ಒಡೆದು ದೊಡ್ಡದಾಗುವಂತಹ ಸಮಯ, ಈ ಸಮಯದಲ್ಲಿ ಅದಕ್ಕೆ ಏನಾದರೂ ಕೂಡ ಕೀಟ ರೋಗದ ಬಾಧೆ ಬರುವುದಿಲ್ವಾ? ನಾವೀಗ ಕ್ಲೀನ್ ಆಗಿ ಇಟ್ಟುಕೊಂಡ್ರೆ ಏನಾಗುದಿಲ್ಲ ಸರ್. ಅದೇ ಈಗ ಹಳೆಯ ಬೆಡ್ಗಳಿದ್ದು ಅದರಲ್ಲಿ ಇದ್ದ ನುಸಿಗಳು ಏನಾದರೂ ಸೇರುವ ಚಾನ್ಸಸ್ ಇರ್ತದೆ. ಅದಕ್ಕಾಗಿ ಡಾರ್ಕ್ ರೂಮ್ ಅಂತ ಒಂದು ಸಪರೇಟ್ ಆಗಿ ರೂಮ್ ಗ್ರೋ ಆಗುವ ಆ ಟೈಮಲ್ಲಿ ಡಾರ್ಕ್ ರೂಮ್ ಅಂತ ಒಂದು ರೂಮ್ ಮಾಡಿಕೊಂಡ್ರೆ ಒಳ್ಳೇದು. ಆ ಟೈಮಲ್ಲಿ ಯಾವುದು ಬೆಳಿಲಿಕ್ಕೆ 20 ದಿನಗಳ ಪಿರಿಯಡ್ ಇದೆಲ್ಲ ಅದರಲ್ಲಿ ಆ ಟೈಮಲ್ಲಿ ಅಂತ ಬೆಡ್ಗಳನ್ನು ಮಾತ್ರ ಇಟ್ಟು ಮತ್ತೆ 20 ದಿನ ಆದ ಮೇಲೆ ಅದಕ್ಕೆ ಸೂರ್ಯನ ಬೆಳಕು ಬೇಕಾಗ್ತದೆ. ಸೂರ್ಯನ ಬೆಳಕು ಬೇಕಾದಾಗ ಅದನ್ನು ಡಾರ್ಕ್ ರೂಮ್ ಇಂದ ಇನ್ನೊಂದು ರೂಮಿಗೆ ಶಿಫ್ಟ್ ಮಾಡಬೇಕು. ಆಗ ಅದು ಸೂರ್ಯನ ಬೆಳಕು ಎಲ್ಲಿ ಬರ್ತದೆ ಅಲ್ಲಿಂದಲೇ ಅರಳ್ತದೆ. ಹೆಚ್ಚಾಗಿ ಎಷ್ಟು ದಿವಸ ಬೇಕಾಗ್ತದೆ 20ರ ನಂತರ ಅದು ಚೆನ್ನಾಗಿ ಅರಳಲಿಕ್ಕೆ? ಆಗ್ಲೇ 20 ದಿನಗಳಾಗುವಾಗಲೇ ಮೊಗ್ಗು ಬಂದಾಗಿರ್ತದೆ ಸರ್. ಅದು ಕೂಡ ಪಿಂಕ್ ಅಂತ ಹೇಳಿದ್ದೇನೆ ನಾನು, ಪಿಂಕ್ 12-13 ದಿನದಲ್ಲೇ ಬಂದಾಗ್ತದೆ. ಮೊಗ್ಗು ಬಂದದ್ದು ಪೂರ್ತಿ ಅರಳಲಿಕ್ಕೆ ಎಷ್ಟು ದಿವಸ? ಒಂದೇ ದಿನ ಸರ್. ಒಂದು ದಿನ ಎರಡು ದಿನ, ಅದು ತುಂಬಾ ದಪ್ಪನೆ ಒಳ್ಳೆ ಮೊಗ್ಗು ಇದ್ರೆ ಎರಡು ದಿನ ಬೇಕಾಗ್ತದೆ, ಇಲ್ಲದ್ರೆ ಸಣ್ಣ ಸಣ್ಣದಾದ್ರೆ ಒಂದು ದಿನದಲ್ಲಿ ಅರಳ್ತದೆ. ಈ ಕಂಟಿನ್ಯೂಸ್ ಆಗಿ ನಿರಂತರವಾಗಿ ನೀವು ಇದನ್ನ ತೆಗಿಬೇಕಿದ್ರೆ ನೀವು ಅಷ್ಟೇ ರೀತಿಯಲ್ಲಿ ಬೇರೆ ಬೇರೆ ದಿವಸಗಳ ಬೆಡ್ ಮಾಡಬೇಕಾಗ್ತದೆ. ಹೌದು. ನೀವು ಎಷ್ಟು ದಿವಸಕ್ಕೊಮ್ಮೆ ಈ ತರದ್ದು ಮಾಡ್ತಾ ಇರ್ತೀರಿ? ನಾನು 3 ದಿವಸಗಳ ಒಂದು ಬ್ಯಾಚ್ ಮಾಡಿದ್ದೇನೆ ಸರ್. 3 ದಿನಕ್ಕೊಂದ್ಸಲ ಹಾಕ್ತಾ ಇರ್ತೇನೆ. ಆಗ ಈಗ 3 ದಿನಗಳ ಪಿರಿಯಡ್ ಅಲ್ಲಿ ಒಂದು ಸೆಟ್ ಒಳ್ಳೆ ಬರ್ತಾ ಇರ್ತದೆ, ಅದು ಮುಗಿದ ಕೂಡಲೇ ಇನ್ನೊಂದು ರೆಡಿ ಆಗಿರ್ತದೆ ಸರ್. ಹಾಗೆ ಮಾಡ್ತೇನೆ, 3 ದಿನಗಳ ಬ್ಯಾಚ್ ವೈಸ್ ಹಾಕ್ತೇವೆ. ಇದರಲ್ಲಿ ನೀವು ಈಗ ಒಂದು ಮಾರಾಟದ ಬಗ್ಗೆ ಮತ್ತೆ ಈಗ ಅದನ್ನ ಬೆಳೆಸುವ ಬಗ್ಗೆ ಆಯ್ತು, ಈಗ ನಾವು ಮೌಲ್ಯವರ್ಧನೆ ಬಗ್ಗೆ ಮಾತಾಡುವ. ನಿಮಗೆ ಈ ಮಾರಾಟ ಮೊದಲು ಮಾಡುವಾಗ ಒಳ್ಳೆ ಲಾಭ ಬರ್ತಾ ಇತ್ತ? ಹೇಗೆ ಬರ್ತಿತ್ತು ಸರ್? ಬರ್ತಿತ್ತು. ಆಮೇಲೆ ಅದರದ್ದು ಏನಾದರೂ ಮೌಲ್ಯವರ್ಧನೆ ಮಾಡಬೇಕು, ಬೇರೆ ಪ್ರಾಡಕ್ಟ್ ಮಾಡಬೇಕು ಅಂತ ಯಾಕೆ ಅನಿಸ್ತು? ಅಂದ್ರೆ ಈಗ ಒಳ್ಳೆ ಬರ್ತಾ ಇದೆ, ಮೂರು ದಿನಕ್ಕೊಳಗೊಮ್ಮೆ ಹೀಗೆ ನಾವು ಬ್ಯಾಚ್ ವೈಸ್ ಹಾಕಿದೆ ಹೇಳಿದೆ. ಒಂದು ಸಲ ಬಂದ ಬೆಡ್ಡಲ್ಲಿ ಪುನಃ ನೆಕ್ಸ್ಟ್ ನಾನು ಹೇಳಿದೆ ಅರಳ್ತದೆ ಹೇಳಿ. ಹಾಗೆ ನಾನು ಬ್ಯಾಚ್ ವೈಸ್ ಹಾಕಿದ್ರು ಕೂಡ ನನ್ನದೊಂದು ಎಕ್ಸ್ಪೆಕ್ಟೇಷನ್ ಇರ್ತದೆ, ಈಗ ನಾಳೆ ಬೆಳಿಗ್ಗೆಗೆ 5-6 ಕೆಜಿ ಮಶ್ರೂಮ್ ಇರ್ತದೆ, ನಾನು ಅದಕ್ಕೆ ಮಾರ್ಕೆಟ್ ರೆಡಿ ಮಾಡಿ ಇಟ್ಟಿದ್ದೇನೆ, ನನಗೊಂದು ಕಾನ್ಫಿಡೆಂಟ್ ಇರ್ತದೆ. ನಾನು ಹೋಗಿ ಮರುದಿನ ಮಶ್ರೂಮ್ ತೆಗಿಲಿಕ್ಕೆ ಹೋಗುವಾಗ ಅಲ್ಲಿ 10-15 ಕೆಜಿ ಅಷ್ಟು ಮಶ್ರೂಮ್ ಇರ್ತದೆ. ಆಗ ನಾನೇನು ಮಾಡೋದು, ಅದು ನನಗೆ ಎದುರಾದ ಸಮಸ್ಯೆ. ಅಷ್ಟನ್ನು ನಾನೇನು ಮಾಡಲಿ, ಎಲ್ಲಿ ಕೊಡಲಿ? ಅಷ್ಟು ಮಾರ್ಕೆಟ್ ಅಂದರೆ ಕುತ್ತಿಗೆಗೆ ಬಂದಾಗೆ ಆಯ್ತು. ಅಷ್ಟು ನಾವು ಶ್ರಮ ಪಟ್ಟು ಬೆಳೆದ ಬೆಳೆ, ಮಕ್ಕಳಾಗಿ ನೋಡಿಕೊಂಡು ನಾವು ಬೆಳೆದ ಬೆಳೆ, ಹಾಗೆ ಡೈಲಿ ವೇಸ್ಟ್ ಆಗೋದು ಹೇಳುವಾಗ ಸ್ವಲ್ಪ ಟೆನ್ಷನ್ ಆಯ್ತು. ಮತ್ತೆ ಅಷ್ಟಾಗ ನನಗೆ ದೇವರಾಗಿ ಕಂಡಿದಂದ್ರೆ ಅಲ್ಲಿ ನಮ್ಮ ಮೀನುಗಾರಿಕಾ ತಾಂತ್ರಿಕ ವಿಭಾಗದಲ್ಲಿ ಕಿರು ಉದ್ದಿಮೆಗಳ ಒಂದು ಯೋಜನೆ ಇತ್ತು, PMFM ಇದು ಒಂದು ಟ್ರೈನಿಂಗ್ ಇತ್ತು. ಅಲ್ಲಿ ನನಗೆ ಏನಾದರೂ ಯೂಸ್ ಆಗ್ಬೋದು ಹೇಳಿ ಅಲ್ಲಿ ನಾನು ಟ್ರೈನಿಂಗ್ಗೆ ಅಂತ ಹೋದೆ. ಅಲ್ಲಿ ಇದ್ದದ್ದು ಮೀನಿನ ಉತ್ಪನ್ನಗಳ ಬಗ್ಗೆ, ಮೀನಿನ ಮೌಲ್ಯವರ್ಧನೆಗಳ ಬಗ್ಗೆ ಟ್ರೈನಿಂಗ್ ಇತ್ತು. ಅಲ್ಲಿ ಟ್ರೈನಿಂಗ್ಗೆ ಅಂತ ಹೋದೆ ನಾನು. ಅಲ್ಲಿ ಅವರು ಮೀನಿದ್ದು, ಮೀನಿನ ಉಪ್ಪಿನಕಾಯಿ, ಮೀನಿನ ಕಟ್ಲೆಟ್, ಮೀನಿಂದೆ ಚಟ್ನಿ ಉಡಿ ಅದೆಲ್ಲ ಮಾಡಿದ್ದಾರೆ. ಅದು ಮಾಡಿದ ಮೇಲೆ ಮನೆಗೆ ಬಂದ ಮೇಲೆ ಸ್ವಲ್ಪ ಇದ್ದದ್ದು, ಮೀನು 2 ಗಂಟೆ ಫ್ರಿಡ್ಜ್ ಇಲ್ಲದೆ ಐಸ್ ಇಲ್ಲದೆ ಇಡಲಿಕ್ಕೆ ಕಷ್ಟ. ಅಂತದ್ರಲ್ಲಿ ಆ ಮೀನಲ್ಲಿ ಅಷ್ಟು ಒಳ್ಳೆ ಪ್ರಾಡಕ್ಟ್ ಎಲ್ಲ ಮಾಡಿದ್ದಾರೆ. ನಮ್ಗೆ ಅಲ್ಲಿ ತಿನ್ಲಿಕ್ಕೆ ಕೊಟ್ಟಿದ್ದಾರೆ, ಭಾರಿ ಟೇಸ್ಟ್ ಇತ್ತು, ಒಳ್ಳೆ ಕ್ಲೀನ್ ಆಗಿ ಮಾಡಿದ್ದಾರೆ ಸರ್, ಭಾರಿ ಟೇಸ್ಟ್ ಇತ್ತು. ನನಗೆ ಹಾಗೆ ಮನೆಗೆ ಬಂದು ಲಾಸ್ಟ್ ಇಯರ್ ಮೇ ಅಲ್ಲಿ ನಾನು ಟ್ರೈನಿಂಗ್ ತಗೊಂಡಿದ್ದೇನೆ. ಅಲ್ಲಿ ಮತ್ತೆ ಸೆಪ್ಟೆಂಬರ್ ಅಕ್ಟೋಬರ್ಗೆ ಆಗುವಾಗ ನಮ್ಮದೇ ನಾವು ಇಲ್ಲಿ ಮಶ್ರೂಮ್ಗೆ ಅದನ್ನು ಮಾಡಿ ನೋಡಿದೆವು, ಅದು ತುಂಬ ಟೇಸ್ಟ್ ಆಗಿ ಬಂತು. ಕಟ್ಲೆಟ್ ಆಗಲಿ, ಉಪ್ಪಿನಕಾಯಿ ಆಗಲಿ, ಚಕ್ಕುಲಿ ಆಗಲಿ, ಎಲ್ಲ ಒಳ್ಳೆ ಟೇಸ್ಟ್ ಬಂತು. ಆದಮೇಲೆ ನಾನೆಲ್ಲ ರೆಡಿ ಮಾಡಿಕೊಂಡು ಪ್ರಾಡಕ್ಟ್ ಎಲ್ಲ ರೆಡಿ ಮಾಡಿ ಪ್ಯಾಕಿಂಗ್ ಎಲ್ಲ ಆವತ್ತು ಆಗ ಮಾಡಿರಲಿಲ್ಲ, ಪ್ರಾಡಕ್ಟ್ ಇಷ್ಟು ರೆಡಿ ಮಾಡಿ ಫಿಷರೀಸ್ಗೆ ಮಂಜನಾಯ್ಕ ಸರ್ ಹತ್ರ ತಗೊಂಡು ಹೋಗಿ ಕೊಟ್ಟಿದ್ದೆ. ಮತ್ತು ಅವರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್. ನಮ್ಮ ತಾಂತ್ರಿಕ ವಿಭಾಗ, ನಮ್ಮ ಮೀನುಗಾರಿಕಾ ತಾಂತ್ರಿಕ ವಿಭಾಗ ಇದೆಲ್ಲ ಹೊಯ್ಗೆ ಬಜಾರ್, ಅಲ್ಲಿ ಮಂಜನಾಯ್ಕ ಸರ್ ಅವರು ನನಗೆ ತುಂಬ ಹೆಲ್ಪ್ ಸಪೋರ್ಟ್ ಮಾಡಿದ್ದಾರೆ. ಅವರು ಹೇಳಿದರು ಪ್ಯಾಕಿಂಗ್ ಹೀಗೆ ಮಾಡಬೇಕು. ಪ್ಯಾಕಿಂಗಿದ್ದು ಆದ ನಂತರ ಅದಕ್ಕೆ ರಿಲೇಟೆಡ್ ಇನ್ನೊಂದು 4 ದಿನಗಳ ಪ್ರೋಗ್ರಾಮ್ ಇತ್ತು, ಇದು ಟ್ರೈನಿಂಗ್ ಇತ್ತು, ಅದನ್ನು ಕೂಡ ಅಟೆಂಡ್ ಆದ. ಅದರಲ್ಲಿ GST ಮತ್ತು ನಮ್ಮ ಪ್ಯಾಕಿಂಗ್ ಇದ್ದ ಬಗ್ಗೆ ಮತ್ತು ಈಗ ನಮಗೆ ಎಕ್ಸ್ಪೋರ್ಟ್ ಅದರ ಬಗ್ಗೆ ಎಲ್ಲ ಇತ್ತು. ಮತ್ತೆ ನನಗೆ ಗೊತ್ತಾಯಿತು ನನ್ನ ಪ್ಯಾಕಿಂಗ್ ಸ್ವಲ್ಪ ಕಡಿಮೆ ಒಳ್ಳೆದಿಲ್ಲ, ಅದರ ಬಗ್ಗೆ ಸ್ವಲ್ಪ ಕೆಲಸ ಎಲ್ಲ ಮಾಡಿದೆ. ಫುಡ್ ಲೈಸೆನ್ಸ್ ಎಲ್ಲ ಮಾಡಿಸಿದೆ, ಪ್ಯಾಕಿಂಗ್ ಎಲ್ಲ ಮಾಡಿಸಿ ನನ್ನ ಉತ್ಪನ್ನ, ನಾನು ತಯಾರಿಸಿದ ಉತ್ಪನ್ನಗಳು ಈಗ ಎಷ್ಟು ದಿನ ಪ್ರಿಸರ್ವೇಟಿವ್ ಇಲ್ಲದೆ ಉಳಿತದೆ ಅದರೆಲ್ಲ ಬಗ್ಗೆ ತಿಳ್ಕೊಂಡೆ. ಅದೆಲ್ಲ ಈಗ ಯಾವುದೇ ರಾಸಾಯನಿಕ ಬಳಸದೆ, ಫುಡ್ ಇದು ಯಾವುದೇ ಪ್ರಿಸರ್ವೇಟಿವ್ ಅಥವಾ ಫುಡ್ ಕಲರ್ ಇಲ್ಲದೆ ನಾನು ತಯಾರಿಸಿದ್ದು 6 ತಿಂಗಳವರೆಗೆ ಆರಾಮದಲ್ಲಿ ನಾನು ಇಡ್ಬೋದು ಸರ್. ಅಷ್ಟು ಅಂದರೆ ನಾನು ಹುಳಿಗೆ ಸಹ, ಈಗ ಉಪ್ಪಿನಕಾಯಿಗೆ ಎಲ್ಲರೂ ಹುಳಿ ತರಕಾರಿ ಉಪ್ಪಿನಕಾಯಿ ಹೇಳುವಾಗ ಇದು ಹಾಕ್ತಾರೆ, ವಿನಿಗರ್ ಹಾಕ್ತಾರೆ ಸರ್. ನಮ್ಮ ಮನೇಲಿ ಯಾರಿಗೂ ವಿನಿಗರ್ ಇಷ್ಟ ಇಲ್ಲ, ಹೆಚ್ಚಾಗಿ ನನಗೆ ಇಷ್ಟ ಇಲ್ಲ ಅದು ಸ್ಮೆಲ್. ವಿನಿಗರ್ ಹಾಕಲಿಕ್ಕೆ ನನಗೆ ಇಷ್ಟ ಇರಲಿಲ್ಲ ಸರ್. ಅದಕ್ಕೆ ನಾವೇನು ಮಾಡಿದ್ರೆ ಬಿಂಬುಳಿ ಅಂತ ಬರ್ತದಲ್ಲ, ನಮ್ಮ ಈ ಎಲ್ಲ ಬಿದ್ದು ಹೋಗುವ ಹಾಳಾಗಿ ಹೋಗುವಂಥ ಒಂದು ಹಣ್ಣು ಬಿಂಬುಳಿ, ಅದನ್ನೇನು ಮಾಡಿದೆ, ಅದನ್ನು ಒಣಗಿಸಿ ಡ್ರೈಯರ್ ಮಿಷಿನರಲ್ಲಿ ಒಣಗಿಸಿ ಅದಕ್ಕೆ ಹಾಕಿದ್ದೇವೆ ಸರ್. ಅದು ಒಳ್ಳೆ ಕಾಂಬಿನೇಷನ್, ರುಚಿ ಕೂಡ ಕೊಡ್ತದೆ ಮತ್ತು ವಿನಿಗರ್ ಕೆಲಸ ಅದು ಮಾಡ್ತದೆ. ಅದು ಹೇಳಿದೆ ಸರ್, ಈ ವಿನಿಗರ್ ಹಾಕ್ಲಿಲ್ಲ ಸರ್, ಇದು ನಾವು ಇದು ಹಾಕಿದ್ದೇವೆ ಅಂತ. ಅದೆಲ್ಲ ಅದಕ್ಕೆ ವಿನಿಗರ್ನ ಕೆಲಸ ಅದು ಮಾಡ್ತದೆ ಸರ್. ಹಾಗೆ ಪ್ರಿಸರ್ವೇಟಿವ್ ಇಲ್ಲದೆ 6 ತಿಂಗಳವರೆಗೆ ನಾವು ತಯಾರಿಸಿದ ಎಲ್ಲ ಉತ್ಪನ್ನಗಳು ಉಳಿತದೆ ಸರ್ ಅಂತ ಹೇಳಿದ್ರೆ ನೀವು ನಿಮ್ಮದೇ ಆದಂಥ ಒಂದು ದಾರಿಯನ್ನ ಕಂಡುಕೊಂಡು. ಹೌದೌದು. ಈಗ ಇನ್ನೊಂದು ವಿಷಯ, ಇದ್ರ ಮಧ್ಯೆ ನೀವು ಇನ್ನೊಂದು ಟ್ರೈನಿಂಗ್ ತಗೊಂಡ್ರಿ ಹೇಳಿದ್ರಿ, ಅದರಲ್ಲಿ GST ಫುಡ್ ಲೈಸೆನ್ಸ್ ಇದೆಲ್ಲ ತಗೊಂಡ್ರಿ. ಈಗ ನಾವು ಒಂದು ಚಿಕ್ಕ ಇಂಡಸ್ಟ್ರಿ ಈ ತರದ ಒಂದು ಉತ್ಪಾದಕ ಸಂಸ್ಥೆ ಮಾಡಬೇಕಾದ್ರೆ ಮುಖ್ಯವಾಗಿ ಏನೆಲ್ಲ ನಾವು ಅದಕ್ಕೆ ಬೇಸಿಕ್ ಆಗಿ ಮಾಡಬೇಕಾಗ್ತದೆ? ಫುಡ್ ಲೈಸೆನ್ಸ್ ಒಂದು ಮಾಡಲೇಬೇಕಾಗ್ತದೆ ಸರ್. ಅಂದ್ರೆ ಈಗ ನಾವು ಬಲ್ಕಲ್ಲಿ ಕೊಡುದಾದ್ರೆ ಎಲ್ಲರೂ ಫಸ್ಟ್ ಆಗಿ ನೋಡ್ತಾರೆ ಫುಡ್ ಲೈಸೆನ್ಸ್ ಆಗಿದೆಯಾ ಅಂತ. ಅದು ಯಾರು ಕೊಡುದು, ಹೇಗೆ? ಅದು ನಮ್ಮ ವಾಟರ್ ಟೆಸ್ಟ್ ಮಾಡ್ಬೇಕಾಗ್ತದೆ ಮನೆಯಲ್ಲಿ. ಅಂದ್ರೆ ನಾವು ಅದೇ ನಾವು ಉಪಯೋಗಿಸುವ ನೀರು ಕುಡಿಯಲು ಯೋಗ್ಯವಾ ಹಾಗೆ, ಅದು ನಮ್ಮ ಹತ್ತಿರದ ಆರೋಗ್ಯ ಕೇಂದ್ರದಲ್ಲಿ ಮಾಡಿದ್ರೆ ಆಗ್ತದೆ. ನಾವು ಅದೇ ಅಲ್ಲಿ ಆರೋಗ್ಯ ಕೇಂದ್ರದಲ್ಲಿ ಮಾಡಿಸಿದ್ರೆ ನಮ್ಗೆ ಕಡಿಮೆಲೆ ಆಗ್ತದೆ. 5 ವರ್ಷಕ್ಕೆ ನನಗೆ 500 ರೂಪಾಯಿ ಮಾತ್ರ ಖರ್ಚಾದ ಸರ್, ಬಾಕಿ ದೊಡ್ಡ ಖರ್ಚೇನು ಅದಕ್ಕೆ ಬೀಳಲಿಲ್ಲ. ಮತ್ತೆ ಪ್ಯಾಕಿಂಗ್, ಇದು ಪ್ಯಾಕಿಂಗ್ ಎಲ್ಲ ಅಂದ್ರೆ ಒಂದು ಸಲ ನೋಡುವಾಗ ಅದನ್ನು ತಕೊಳ್ಳುವ ಅಂತ ಆಗ್ಬೇಕು, ಅಂತ ಪ್ಯಾಕಿಂಗ್ ಅನ್ನು ನಾವು ಮಾಡ್ಬೇಕಾಗ್ತದೆ. ಅದಕ್ಕೆ ಏನು ನೀವು ತಲೆಯಲ್ಲಿ ಇಟ್ಕೊಂಡ್ರಿ? ನಾನಂದ್ರೆ ಒಂದು ಮಾಲಲ್ಲಿ ನಾವು ನೋಡೋ ಒಂದು ಅಟ್ರಾಕ್ಟಿವ್ ಆಗಿರ್ಬೇಕು. ನಾನು ಅದಕ್ಕೆ ಏನ್ ಮಾಡಿದ್ವಿ, ನಾವೇ ಡೆಕೋರೇಟ್ ಮಾಡಿ ಫೋಟೋ ತೆಗ್ದೇವೆ ಸರ್. ನಮ್ಮ ಮನೇದು ನನ್ನ ಪ್ರಾಡಕ್ಟ್ ಇದು, ನಾವೇ ಎಲ್ಲ ಚಂದ ಮಾಡಿ ಇಟ್ಟು ಫೋಟೋ ತೆಗೆದು ನಾವೇ ಎಲ್ಲ ಅದಕ್ಕೆ ಡಿಸೈನಿಂಗ್ ಎಲ್ಲ ಕೊಟ್ಟು ಸ್ಟಿಕ್ಕರ್ ಎಲ್ಲ ಮಾಡಿಸಿದ್ದೇವೆ. ದೊಡ್ಡ ಸ್ಟಿಕ್ಕರ್ ಒಂದು ನೋಡಿದ ಕೂಡಲೇ ಅಟ್ರಾಕ್ಟ್ ಆಗುವ ಹಾಗೆ ಸ್ಟಿಕ್ಕರ್ ಎಲ್ಲ ಮಾಡಿಸಿ ಒಂದು ಸ್ಟ್ಯಾಂಡಿ ಪೌಚ್, ಚಕ್ಕುಲಿಗೂ ಕೂಡ ಸ್ಟ್ಯಾಂಡಿ ಪೌಚ್ ಒಂದು ಹಾಕಿದ್ದೇವೆ, ಚಟ್ನಿ ಹುಡಿಗೆ ಉಪ್ಪಿನಕಾಯಿಗೆ ಎಲ್ಲದಕ್ಕೂ. ಈಗ ಇದನ್ನು ನೀವು ಮಾರಾಟ ಮಾಡುವುದು ಡೈಲಿ ಮಾಡ್ತೀರಾ, ಹೇಗೆ ಡೈಲಿ ದಿಸ್? ಈಗ ನನಗೆ ಈಗ ಮೊದಲಿಗೆ ಇದೆಲ್ಲ, ಈಗ ಇದೆಲ್ಲ ಈ ಪ್ರಾಡಕ್ಟ್ ಇತ್ತು, ಅದರ ಒಟ್ಟಿಗೆ ಒಂದು ಕಟ್ಲೆಟ್ ಒಂದು ಕೊಡುವ ಅಂತ ಒಂದು ಮನಸ್ಸಿತ್ತು ಸರ್. ಅದಕ್ಕೆ ನೋಡುವ ಹೇಳಿ ನಮ್ಮ ಪೊಳಲಿ ಜಾತ್ರೆ ಅಂದರೆ ಇಡೀ ನಮ್ಮ ಮಂಗಳೂರಲ್ಲಿ ಫೇಮಸ್ ಜಾತ್ರೆ, 1 ತಿಂಗಳು ನಡೆಯುವ ಜಾತ್ರೆ, ಅಲ್ಲಿ ಜಾತ್ರೆಯಲ್ಲಿ ಒಂದು ಸ್ಟಾಲ್ ಹಾಕುವ ಹೇಳಿ ಆಲೋಚನೆ ಬಂತು ಸರ್. ಹಾಗೆ ಒಂದು ಕಟ್ಲೆಟ್, ಅಲ್ಲಿ ಮೀನಿದು ಕಟ್ಲೆಟ್ ಮಾಡಿದ್ರಲ್ಲ, ನಾವು ಮಶ್ರೂಮ್ ಕಟ್ಲೆಟ್ ಮಾಡಿದೆವು, ಬಿಸಿ ಬಿಸಿ ಅಲ್ಲಿಯೇ ತಯಾರಿಸಿ ಕೊಡುವ ಹಾಗೆ. ಅಲ್ಲಿಯೇ ನಾವು ಎಲ್ಲ ಅದಕ್ಕೆ ಬೇಕಾದ ಇದೆಲ್ಲ ಮಾಡಿಕೊಂಡು PMFME ಲೋನ್ ಮಾಡಿದೆ ಸರ್. ಅದರಲ್ಲಿ ಬೇಕಾದ ನನಗೆ ಏನೆಲ್ಲ ಬೇಕಾದ ಸಾಮಗ್ರಿಗಳು ಬೇಕಿತ್ತು, ಈಗ ಕಮರ್ಷಿಯಲ್ ಸ್ಟೌ ಆಗಿರ್ಬೋದು, ಅದಕ್ಕೆ ಡ್ರೈಯರ್ ಮಿಷಿನರಿ, ಮತ್ತು ಮಿಕ್ಸಿ, ಕಮರ್ಷಿಯಲ್ ಮಿಕ್ಸಿ, ಅದೆಲ್ಲ ಅದರಲ್ಲಿ ನಾನು ತಗೊಂಡೆ. 50% ಅದರಲ್ಲಿ ಸಬ್ಸಿಡಿ ಇದೆ. ಆ ಲೋನ್ ವ್ಯವಸ್ಥೆ, ನಾನು ಲೋನನ್ನು ಬಳಸ್ಕೊಂಡಿದ್ದೇನೆ ಇದಕ್ಕೆ. ನನಗೆ ಬೇಕಾದ ಎಲ್ಲವನ್ನು ನಾನು ಅದರಿಂದ ತಗೊಂಡಿದ್ದೇನೆ. ಅದರಲ್ಲಿ ಅಲ್ಲಿ ನಾವು ಸ್ಟಾಲ್ ಹಾಕಿದ್ದೇವೆ ಫಸ್ಟಿಗೆ. ಅಲ್ಲಿ ನಾನು ಮಶ್ರೂಮ್ ಇದು ಕಟ್ಲೆಟ್, ಮತ್ತು ಮೋಮೋಸ್, ಈ ಮಕ್ಕಳಿಗೆ ಇಷ್ಟ ಆಗುವಂಥ ತಿಂಡಿಗಳು, ಮೋಮೋಸ್, ಸೂಪ್ ಮತ್ತು ಮಶ್ರೂಮ್ ಟಿಕ್ಕ ಹಾಕಿದೆ ಸರ್. ಅದು ಮಕ್ಕಳಿಗೆ ಭಾರಿ ಇಷ್ಟ ಆಗಿದೆ. ಅಲ್ಲಿ ಫುಲ್ ರಶ್ ಅಂದರೆ ನನಗೆ ಒಳ್ಳೆ ವ್ಯಾಪಾರ ಆಗಿದೆ ನಮ್ಮ ಪೊಳಲಿ ಜಾತ್ರೆಯಲ್ಲಿ. ಆದಮೇಲೆ ಸ್ವಲ್ಪ ಧೈರ್ಯ ಬಂತು. ಅಲ್ಲಿಯವರೆಗೆ ಒಂದು ರೆಂಟ್ ಎಲ್ಲ ಕೊಟ್ಟು, ಬಾಡಿಗೆ ಎಲ್ಲ ಕೊಟ್ಟು ಒಂದು ಸ್ಟಾಲ್ ಹಾಕೋದು ಅಂದರೆ ಒಂದು ನಮಗೆಲ್ಲ ಕನಸಿನ ಮಾತು. ಆದರೆ ಅಲ್ಲಿ ನನಗೆ ಸ್ವಲ್ಪ ಧೈರ್ಯ ಬಂತು ಸರ್. ನಾವು ಸ್ಟಾಲ್ಗೆ ಅಷ್ಟು ರೆಂಟ್ ಕೊಟ್ಟು ಹಾಕಿದ್ರು ಕೂಡ ನಮಗೆ ವರ್ಕೌಟ್ ಆಗ್ತದೆ ಹೇಳಿ ಸ್ವಲ್ಪ ಧೈರ್ಯ ಬಂತು. ಆದಮೇಲೆ ನಾನು ನಮ್ಮ ಹತ್ತಿರದ ಅಲ್ಲಿ ದೇವಸ್ಥಾನದ ಬ್ರಹ್ಮಕಲಶಕ್ಕೆಲ್ಲ ಸ್ಟಾಲ್ ಹಾಕಿದೆ, ಹತ್ತಿರದ ನಮ್ಮ ಲೋಕಲ್ಗೆಲ್ಲ. ಅಲ್ಲಿ ಸ್ವಲ್ಪ ಸಾಧಾರಣ ಒಂದು ವ್ಯಾಪಾರ ಆಗಿದೆ. ಆದಮೇಲೆ ಉಪ್ಪಿನ ಅಂಗಡಿ, ನಮ್ಮ ಪುತ್ತೂರು, ಆಳ್ವಾಸ್, ಅಲ್ಲಿ ಎಲ್ಲ ಹಲಸು ಮೇಳದಲ್ಲಿ ಸ್ಟಾಲ್ ಹಾಕಿದೆ ಸರ್. ಅಂದ್ರೆ ನಮ್ಮದು ಕೂಡ ಒಂದು ಸಾವಯವ ಕೃಷಿಗೆ ಸಂಬಂಧಿಸಿದೆ ಅಲ್ಲ, ಹಾಗಾಗಿ ಅಲ್ಲಿ ನಮ್ಗೆ ಅವಕಾಶ ಸಿಕ್ಕಿದೆ, ಅಲ್ಲಿ ಎಲ್ಲ ಸ್ಟಾಲ್ ಹಾಕಿದೆ. ನನಗೆ ಒಳ್ಳೆ ವ್ಯಾಪಾರ ಆಗಿದೆ ಸರ್. ಅದರಲ್ಲಿ ಕೂಡ ಅದೇ ಮತ್ತೆ ಟಿಕ್ಕ ಹಾಕ್ಲಿಲ್ಲ ನಾನು, ಟಿಕ್ಕಕ್ಕೆ ಮಶ್ರೂಮ್ ತುಂಬಾ ಹಿಡಿತು, ಹಾಗಾಗಿ ಟಿಕ್ಕದ ಬದಲು ಮಶ್ರೂಮ್ ಬರ್ಗರ್ ಹಾಕಿದೆ ಸರ್. ಮಕ್ಕಳಿಗೆ ಭಾರಿ ಇಷ್ಟ, ಅಟ್ರಾಕ್ಟಿವ್ ಆಗ್ತದೆ ಮಕ್ಕಳಿಗೆಲ್ಲ. ಅದರಲ್ಲಿ ಕೂಡ ಯಾವುದೇ ರೀತಿಯ ಟೇಸ್ಟಿ ಪೌಡರ್ ಆಗಲಿ ಅಥವಾ ಕಲರ್ ಆಗಲಿ ಯಾವುದು ಯೂಸ್ ಮಾಡಲಿಲ್ಲ. ನನ್ನ ಮಕ್ಕಳಿಗೆ ನಾನು ಹೇಗೆ ಕೊಟ್ಟಿದ್ದೇನೆ ಹಾಗೆ ಮಾರ್ಕೆಟಿಗೆ ನಾನು ಕೊಟ್ಟಿದ್ದೇನೆ ಸರ್. ಅದೊಂದು ನನಗೆ ಸಮಾಧಾನ. ಈಗ ಒಟ್ಟಾರೆಯಾಗಿ ಇಷ್ಟು ದಿವಸದ ನಿಮ್ಮ ಈ ಅನುಭವದಲ್ಲಿ ನಿಮ್ಮ ಈ ಪ್ರಾಡಕ್ಟ್ಗಳು ಒಳ್ಳೆ ರೀತಿಯಲ್ಲಿ ವ್ಯಾಪಾರ ಆಗ್ಬೋದು ಅಂತ ನಿಮ್ಗೆ ಅನಿಸ್ತದ ಮುಂದಕ್ಕೆ? ಅನಿಸ್ತದೆ ಸರ್. ಇವತ್ತೆಲ್ಲ ನಾಳೆ ನಾನು ಈಗ ಎಲ್ಲರೂ ಹೇಳ್ತಾರೆ, ಆ್ಯಡ್ ಎಲ್ಲ ಬರ್ತದಲ್ಲ ಸರ್, ಈಗ ಮಶ್ರೂಮ್ ಬೆಳೀರಿ ಲಕ್ಷಗಟ್ಟಲೆ ಏನೆಲ್ಲ ಆ್ಯಡ್ ಬರ್ತದೆ, ಅದಕ್ಕೆ ನಾನು ಹೇಳ್ತೇನೆ 20 ಲಕ್ಷಗಟ್ಟಲೆ ಇರ್ಲಿಕ್ಕಿರ್ಲಿಕ್ಕೂ ಸಾಕು. ಆದ್ರೆ ನಾಳೆ ಒಂದು ದಿನ ಆ ಮಟ್ಟಿಗೆ ನಾನು ಬರ್ತೇನೆ ಸರ್, ಅಲ್ಲಿವರೆಗೆ ನಾನು ಬರ್ತೇನೆ, ಅಷ್ಟು ಧೈರ್ಯ ಇದೆ ಸರ್. ಅಂದ್ರೆ ಸುಮಾರು ಈಗ ನೀವು ಶುರು ಮಾಡಿ 5 ವರ್ಷ ಆಯ್ತಾ? ಹೌದೌದು. ಹಾ, 5 ವರ್ಷದಲ್ಲಿ ಮೊದಲಿಗೆ ನಿಮ್ಗೆ ಇದ್ದ ಧೈರ್ಯಕ್ಕಿಂತ ಈಗ ತುಂಬಾ ಬಂದಿದೆ ಜಾಸ್ತಿ. ಈಗ ಇದನ್ನ ಒಂದು ಚಿಕ್ಕ ಉದ್ದಿಮೆಯಾಗಿ ಮಾಡಿದ್ದೀರಿ, ಇದರ ಮಾರಾಟವನ್ನು ಯಾವ ಏರಿಯಾದಲ್ಲಿ ನೀವು ಮಾಡ್ತೀರಿ? ಈಗ ಫ್ರೆಶ್ ಮಶ್ರೂಮ್ ಅಂದ್ರೆ ಕಾರ್ಕಳಕ್ಕೆ ಹಾಕ್ತಿದ್ದೆ ಸರ್, ಮತ್ತೆ ತೊಕ್ಕೊಟ್ಟು ಹಾಕ್ತಿದ್ದೆ, ಎಡಪದ ಆಚೆಲ್ಲ ಹಾಕ್ತಿದ್ದೆ. ಈಗ ಅಂದ್ರೆ ಈಗ ನಾನು ಬೆಳೆದ ಮಶ್ರೂಮ್ ನನ್ನ ಉತ್ಪನ್ನಕ್ಕೆ ಯೂಸ್ ಆಗ್ತಾ ಇದ್ದೆ. ಫ್ರೆಶ್ ಮಶ್ರೂಮ್ ಯಾರಾದ್ರೂ ನನಗೆ ಆರ್ಡರ್ ಕೊಟ್ಟರೆ ಮಾತ್ರ ಅವರಿಗೆ ತಲುಪಿಸ್ತೇನೆ, ಅಲ್ಲದೆ ನನ್ನ ಉತ್ಪನ್ನಗಳಿಗೆ ನಾನೇ ಹಾಕ್ತಾ ಇದ್ದೇನೆ ಸರ್. ಈಗ ಉತ್ಪನ್ನಗಳಂದ್ರೆ ಮುಖ್ಯವಾಗಿ ಲಾಂಗ್ ಟರ್ಮ್ ಅಲ್ಲಿ, ಈಗ ಡೈಲಿ ಡೈಲಿ ಇರುವಂತದ್ದಲ್ಲದೆ ಲಾಂಗ್ ಟರ್ಮಿನ ಉತ್ಪನ್ನಗಳು ಯಾವುದೆಲ್ಲ? 6 ತಿಂಗಳವರೆಗೆ ನಿಲ್ಲುವಂಥದ್ದಂದ್ರೆ ಚಕ್ಕುಲಿ ಮಶ್ರೂಮ್ ಇದೆ, ಮಶ್ರೂಮ್ ಚಂಡಿಗೆ ಇದೆ, ಮಶ್ರೂಮ್ ಚಟ್ನಿ ಉಡಿ ಇದೆ, ಉಪ್ಪಿನಕಾಯಿ ಇದೆ, ಅಷ್ಟಿದೆ. ಇದರ ಸಪ್ಲೈ ಎಲ್ಲಿಗೆ ಮಾಡ್ತಾ ಇದ್ದೀರಿ ಸುಮಾರು? ಇಲ್ಲಿ ಈಗ ಸದ್ಯಕ್ಕೆ ಈಗ ಮೊನ್ನೆ ಎಲ್ಲ ಸ್ಟಾಲ್ ಹಾಕಿದೆ ಹೇಳಿದೆಲ್ಲ ಸರ್, ಇಷ್ಟು ಸ್ಟಾಲ್ ಅಲ್ಲಿ ನಾನು ಇಷ್ಟು ರೆಡಿ ಮಾಡಿ ತಕೊಂಡು ಹೋದ್ರು ಕೂಡ ಒಂದು ದಿನದಲ್ಲಿ ಖಾಲಿ ಆಗಿದೆ. ಓಹೋ, ಹಾಗಾಗಿ ನನಗೆ ಉಳಿತಾ ಇಲ್ಲ ಸರ್, ಬೇರೆ ಕಡೆ ಕೊಡ್ಲಿಕ್ಕೆ ಉಳಿತಾ ಇಲ್ಲ, ನಾನು ಎಷ್ಟು ಮಾಡಿದ್ರು ಕೂಡ ಎಲ್ಲ ಖಾಲಿ ಆಗಿದೆ. ಮತ್ತೆ ಪುನಃ ಫೋನ್ ಮಾಡಿ ಅಷ್ಟು ಸ್ಟಾಕ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಆದ್ರಿಂದ ನಿಮಗೆ ಇದಕ್ಕಾಗಿ ಒಂದು ಬೇರೆ ಕೌಂಟರ್ ಇಂಥದ್ದೆಲ್ಲ ತೆಗಿಬೇಕು ಅಂತ ಇಲ್ಲ ಈಗ? ಹೌದು ಸರ್, ಅದೌದು, ಅದಕ್ಕಿಂತ ಬೇರೆ ಕೌಂಟರ್ ಪುನಃ ಬೇರೆ ಮಾರ್ಕೆಟ್ ಮಾಡ್ಬೇಕು ಅಂತ ಇಲ್ಲ ನನಗೆ. ಈ ಬೆಳೆಯುವಂತ ಇದು ನೀವು ಈಗ ಒಂದು ಇಷ್ಟು ಅಂತ ಫಿಕ್ಸ್ ಮಾಡಿದ್ದೀರಿ, ಇಷ್ಟು ಮಶ್ರೂಮ್ ಅನ್ನ ನಾನು ಬೆಳೆಸ್ತೇನೆ ಅಂತೇಳಿ, ಇದನ್ನ ಸ್ವಲ್ಪ ಜಾಸ್ತಿ ಮಾಡುವಂತ ಯೋಚನೆ ಉಂಟಾ? ಇದೆ ಸರ್, ಅದೇ ಈಗ ನನಗೆ ಆರ್ಡರ್ಸ್ ಎಲ್ಲ ಜಾಸ್ತಿ ಇದೆ, ಹಾಗಾಗಿ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡುವಂತ ಪ್ಲಾನ್ ಇದೆ. ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕಿದ್ರೆ ಏನ್ ಮಾಡಬೇಕು? ನೀವು ನಿಮ್ಮ ಏನು ಬೇಸಿಕ್ ಅದಕ್ಕೆ ಒಂದು ಕೆಲವು ವಿಷಯಗಳು ಬೇಕಾಗ್ತವೆ. ಇದಕ್ಕಿಂತ ಜಾಸ್ತಿ ಮಾಡಬೇಕಿದ್ರೆ ನೀವು ಇನ್ನೇನು ಎಫರ್ಟ್ ಹಾಕಬೇಕು? ಮ್ಯಾನ್ ಪವರ್ ಸರ್. ಅದೇ ಒಂದು ಇನ್ನು ಇಬ್ಬರು ಒಂದು ಜನ ಮಾಡಲೇಬೇಕಾಗ್ತದೆ. ಈಗ ನೀವು ಒಬ್ಬರಲ್ಲೇ ಆಗ್ತಿತ್ತಾ? ಇಲ್ಲ ಇಲ್ಲ, ನನ್ನ ಹಿಂದೆ ಮರೆಯಲ್ಲಿ ನಿಂತು ಕೆಲಸ ಮಾಡಿದವರು 4 ಜನ ಇದ್ದಾರೆ, 3 ಜನ ಇದ್ದಾರೆ ಒಟ್ಟು ಸೇರಿ, ನಮ್ಮ 4 ಟೀಮ್, ನನ್ನ ಅಮ್ಮ, ನನ್ನ ತಂಗಿ, ನನ್ನ ಹಸ್ಬೆಂಡ್, ಅಷ್ಟು ಜನ ನನ್ನ ಹಿಂದೆ ನಿಂತು ಕೆಲಸ ಮಾಡಿದವರು, ನನ್ನಕ್ಕಿಂತ ಹೆಚ್ಚು ಕೆಲಸ ಮಾಡಿದವರು. ಈಗ 4 ಜನರ ಒಂದು ತಂಡ. ಹೌದು. ಇದೀಗ ಸ್ವಲ್ಪ ದೊಡ್ಡದಾಗಬೇಕಿದ್ರೆ ಇನ್ನೆಷ್ಟು ಜನ? ಇನ್ನಿಬ್ರಾದ್ರೂ ಬೇಕು ಸರ್. ಇನ್ನಿಬ್ರು ಬೇಕು. ಹೌದು. ಆದ್ರಿಂದ ಸ್ವಲ್ಪ ದೊಡ್ಡದು ಮಾಡುವಂತಹ ಯೋಚನೆ ಉಂಟು. ಹೌದು. ಒಟ್ಟಾರೆಯಾಗಿ ಈ ಮಶ್ರೂಮ್ನ ಒಂದು ಬೆಳೆ ಬೆಳೆದದ್ದು, ಮತ್ತೆ ಮಶ್ರೂಮ್ನ ಈ ಸೈಡಿನ ಬೇರೆ ಬೇರೆ ಉತ್ಪನ್ನಗಳನ್ನು ಮಾಡ್ತಾ ಇರುವಂಥದ್ದು, ಇದು ನಿಮಗೆ ಒಳ್ಳೆಯ ರೀತಿಯಲ್ಲಿ ಖುಷಿ ಕೊಟ್ಟು ಮುಂದಿನ ದಿವಸಗಳಲ್ಲಿ ಒಳ್ಳೆಯ ಒಂದು ನಿಮ್ಮ ಆದಾಯದ ಮೂಲ ಆಗಬಹುದು ಅಂತ ಅನಿಸ್ತದೆ? ಹೌದು ಸರ್, ಖಂಡಿತ 100%. ಮುಂದೆ ಏನು ಯೋಚನೆ, ಏನೆಲ್ಲ ಯೋಚನೆಗಳುಂಟು? ಇನ್ನು ತುಂಬಾ ನನ್ನ ಹಾಗೆ ಈಗ ಮನೆಯಲ್ಲಿರುವಾಗಲೇ ಯಾರಿಗೂ ಒಂದು ಒಳ್ಳೆ ಕೆಲಸ ಕೊಡಬೇಕು ಅಂತ ಆಲೋಚನೆ ಇದೆ ಸರ್. ಮತ್ತೆ ನಾನು ಬೆಳೆದ ಉತ್ಪನ್ನ ಯಾರು ತಿಂತಾರ ಅವರ ಆರೋಗ್ಯ ವೃದ್ಧಿ ಆಗಬೇಕು, ಅವರಿಗೆ ಯಾವುದೇ ರೀತಿ ಮಾರಕ್ಕಾಗದೆ ಅವರ ಆರೋಗ್ಯ ವೃದ್ಧಿ ಆಗಬೇಕು, ಒಂದು ಸಣ್ಣ ಪ್ರಯತ್ನ ಸರ್ ನಂದು. ಹಾಗೆ ನನ್ನ ಹಾಗೆ ಬರೋರು ಯಾರಿಗೆ ಕೆಲಸ ಇಲ್ಲ, ಈಗ ಮನೆಯಲ್ಲಿ ಇರ್ತಾರೆ ಯಾವುದೋ ಒಂದು ತಾಪತ್ರೆಯಿಂದ ಮನೇಲಿ ಇರ್ತಾರೆ, ಎಲ್ಲರಿಗೂ ಸ್ವಲ್ಪ ಒಂದು ಕೆಲಸ ಆಗಬೇಕು, ಅದೊಂದು ಯೋಚನೆ ಇದೆ ಸರ್. ಹಾಗಿರುವಂತ ಯೋಚನೆ. ನೀವು ಬೇರೆ ಬೇರೆ ಕಡೆ ಹೋಗಿ ಟ್ರೈನಿಂಗ್ಗೆ ಕರೀತಾರೆ ಕೊಡ್ತೀರಿ ಅಂತ ಹೇಳಿದ್ರೆ, ಹೌದು, ಅಲ್ಲಿ ನೀವು ಟ್ರೈನಿಂಗ್ ಕೊಟ್ಟಲ್ಲಿ ಕೂಡ ಅವರು ಕೂಡ ಬೆಳೆದದ್ದು ನಿಮ್ಗೆ ಉಂಟಾ? ಇದೆ ಸರ್, ಇದೆ. ನಾನಂದ್ರೆ ಅವರಿಗೆ ಬೀಜ ನಾನೇ ಸಪ್ಲೈ ಮಾಡ್ತೇನೆ, ಅಂದ್ರೆ ಅವರಿಗೆ ಸ್ವಲ್ಪ ಸ್ವಲ್ಪ ತರಿಸುದಿದ್ರೆ ನಾನು ಬಲ್ಕ್ ಆಗಿ ತರಿಸುವಾಗ ಅವರಿಗೆ ನನ್ನಿಂದಲೇ ಕೊಡ್ತಾ ಇದ್ದೇನೆ. ಇನ್ಯಾರಾದ್ರೂ ಕೂಡ ಈ ತರದ ಒಂದು ಉತ್ಪನ್ನವನ್ನ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಗೆ ಅಂತ ಹೇಳಿದ್ರೆ ಅವರಿಗೆ ಅವರು ನಿಮ್ಮನ್ನ ಸಂಪರ್ಕಿಸ್ಲಿಕ್ಕೆ ನಿಮ್ಮ ಫೋನ್ ನಂಬರ್ ಕೊಡಬಹುದಾ? ಹಾ, ಕೊಡ್ಬೋದು ಸರ್. ನಮ್ಮ ಮೊಬೈಲ್ ನಂಬರ್ 990-13-23 6-7-3. ಒಳ್ಳೇದು ತುಷಾರ ಅವರೇ. ಮುಖ್ಯವಾಗಿ ಒಂದು ಮಶ್ರೂಮ್ ಅನ್ನ ಪ್ರಾರಂಭದಲ್ಲಿ ಬೆಳೆಸಿದಂತಹ ನೀವು ಈಗ ಅಲ್ಲಿಂದ ಅದರ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಮಾಡಿ ಇನ್ನು ಒಂದು ರೀತಿಯಲ್ಲಿ ಸ್ವಲ್ಪ ದೊಡ್ಡ ಇಂಡಸ್ಟ್ರಿಯನ್ನೇ ಮಾಡುವ ಯೋಚನೆಯಲ್ಲಿದ್ದೀರಿ. ನಿಮ್ಮ ಒಂದು ಯೋಚನೆ ಯೋಜನೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಿ ಆಗಲಿ ಅನ್ನುವಂತಹ ಆಶಯದೊಂದಿಗೆ ಈ ಕಾರ್ಯಕ್ರಮದಲ್ಲಿ ಬಂದು ನಿಮ್ಮ ಈ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡದಕ್ಕೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಅಣಬೆ ಕೃಷಿಯ ಮೌಲ್ಯವರ್ಧನೆ ಈ ಕುರಿತು ತುಷಾರ ಪೊಳಲಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸೂರ್ಯನಾರಾಯಣ ಭಟ್, ಪಿಎಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ.

ನೆಲವು ತಣೀತು ಬೆವರು ಹನೀತು ಬಾಷ್ಪ ನೆನೆಸಿತು ಹುಲ್ಲನು ಮೌನ ಮೌನ ಮೌನ ತಪ್ಪಿತು ನೆಲವ ಚುಮ್ಮನೆ ಪುಳಕಗೊಂಡಿತು ಧಾರಿಣಿ हमने फसल बीमा योजना को अधिक प्रभावी बनाया, उसके दायरे में ज्यादा किसानों को लाए। इन्निल्ला भया इन्निल्ला चिंते सिक्किदे नमगे होस मार्ग माडिसि नावु बेळे विमे दूरागिसितेवु रहितर चिंतेय भविष्यवायितु निश्चिंत बेळेयु सुरक्षित निश्चिंत रैत बेळे विमेयिंद एल्लरू तृप्त ಇಂದೇ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಇಂದೇ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ಬಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ ಬೆಳೆಯು ಸುರಕ್ಷಿತ ನಿಶ್ಚಿಂತ ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಇನ್ನು ಮುಂದೆ ಕೇಳಿ ಅಂಬಿಕಾತನಯ ದತ್ತ ಅವರ ರಚನೆ, ನೀ ಹಿಂಗ ನೋಡಬೇಡ ನನ್ನ. ನೀ ಹಿಂಗ ನೋಡಬ್ಯಾಡ ನನ್ನ, ನೀ ಹಿಂಗ ನೋಡಬ್ಯಾಡ ನನ್ನ, ನೀ ಹಿಂಗ ನೋಡಿದಾರ ನನ್ನ ತಿರುಗಿನ ಹ್ಯಾಂಗ ನೋಡಲೇ ನಿನ್ನ. ನೀ ಹಿಂಗ ನೋಡಬ್ಯಾಡ ನನ್ನ, ಸಂಸಾರ ಸಾಗರಾದಾಗ ಲೆಕ್ಕವಿರದಷ್ಟು ದುಃಖದ ಬಂಡಿ ನಾ ಬಲ್ಲೆ ನನಗೆ ಗೊತ್ತಿಲ್ಲದಿದ್ದರು. ಹಾಗೆ ವಿಶ್ವದಾದ್ಯಂತ ಪತ್ರಿಕಾ ಸ್ವಾತಂತ್ರ್ಯದ ಸ್ಥಿತಿಯನ್ನು ನಿರ್ಣಯಿಸಲು ಈ ದಿನ ಒಂದು ಉತ್ತಮ ಸಂದರ್ಭವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರಕ್ಕೆ ಭಾರತ ಅಂಗೋಲಾ ನಡುವೆ ಒಪ್ಪಂದ. ನ್ಯಾಯದಾನದಲ್ಲಿ ಮಧ್ಯಸ್ಥಿಗೆ ಅತ್ಯಗತ್ಯ ಭಾಗ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ವೇವ್ಸ್ 2025 ವೇವ್ಸ್ ಬಜಾರ್ನಲ್ಲಿ 1,000 ಕೋಟಿ ರೂಪಾಯಿಗೂ ಹೆಚ್ಚಿನ ವ್ಯವಹಾರ. ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಟಾಸ್ ಗೆದ್ದ ಚೆನ್ನೈ ಸೂಪರ್ ಕಿಂಗ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05. ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು: ರಾಜ್ಯ ಸರ್ಕಾರದ 2 ವರ್ಷದ ಸಾಧನೆ ಸಮಾವೇಶ, ವಿವಿಧ ಕಾಮಗಾರಿಗಳನ್ನು ಉದ್ಘಾಟಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಶೋಷಿತ ಸಮುದಾಯ ಸಮಾಜದಲ್ಲಿ ಮುಖ್ಯ ವಾಹಿನಿಗೆ ಬರಲು ಸಮಾಜ ಸುಧಾರಕರಾದ ಬುದ್ಧ, ಬಸವಣ್ಣ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ತೋರಿದ ಸನ್ಮಾರ್ಗ ಅನುಸರಿಸಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ. ಸಮಾನತೆಯ ಹರಿಕಾರ ಬಸವಾದಿ ಶರಣರು, ಸಂಸದ ಜಗದೀಶ್ ಶೆಟ್ಟರ್. ಕೌಶಲ್ಯಾಭಿವೃದ್ಧಿ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅವಕಾಶಗಳಿವೆ, ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತದ ವತಿಯಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕುಂದಾಣ ಹೋಬಳಿಯಲ್ಲಿ ನಡೆದ ರಾಜ್ಯ ಸರ್ಕಾರದ 2 ವರ್ಷದ ಸಾಧನೆ ಸಮಾವೇಶ ಹಾಗೂ ವಿವಿಧ ಕಾಮಗಾರಿಗಳ ಉದ್ಘಾಟನೆ, ಶಂಕುಸ್ಥಾಪನೆ ಮತ್ತು ಫಲಾನುಭವಿಗಳಿಗೆ ಸವಲತ್ತು ವಿತರಣೆ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಸರ್ಕಾರ ಅಧಿಕಾರಕ್ಕೆ ಬಂದ 2 ವರ್ಷಗಳಲ್ಲಿ ಇಲ್ಲಿಯವರೆಗೆ ಗ್ಯಾರಂಟಿ ಯೋಜನೆಗಳ ಮೂಲಕ 80,000 ಕೋಟಿ ರೂಪಾಯಿ ನೀಡಲಾಗಿದ್ದು, ಈ ವರ್ಷವೂ 50,000 ಕೋಟಿ ರೂಪಾಯಿಗಳನ್ನು ಆಯವ್ಯಯದಲ್ಲಿ ಮೀಸಲಿರಿಸಲಾಗಿದೆ. ಚುನಾವಣಾ ಸಂದರ್ಭದಲ್ಲಿ ನೀಡಿದ ಭರವಸೆಗಳನ್ನು ಈಡೇರಿಸಲಾಗಿದೆ. ರಾಜ್ಯ ಸರ್ಕಾರದಲ್ಲಿ ಅಭಿವೃದ್ಧಿಗೆ ಹಣ ಇಲ್ಲ, ಖಜಾನೆ ಖಾಲಿಯಾಗಿದೆ ಎನ್ನುವ ವಿಪಕ್ಷದವರ ಟೀಕೆಯಲ್ಲಿ ಎಳ್ಳಷ್ಟು ಸತ್ಯವಿಲ್ಲ ಎಂದು